ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕುರಿ ಸಾಕಾಣಿಕೆಯ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಒಡೆಯು ಗ್ರಾಮದ ಕೃಷಿಕ ಎನ್ ರಾಜಣ್ಣ ಅವರೊಂದಿಗೆ ಸಂದರ್ಶನ, ದುರ್ಗದ ಸಿರಿಸಂಪತ್ತು ಸರಣಿಯಲ್ಲಿನ ಬಹುಮಾನ ವಿಜೇತರ ಹೆಸರುಗಳ ಪ್ರಕಟಣೆ ಹಾಗೂ ಪೇಟೆ ಧಾರಣೆ ಕೇಳುತ್ತೀರಿ. ಕಮಲ, ಏನ್ ಮಾಡ್ಲಿಕತ್ತೆ? ಈ ಪ್ಯಾಡ್ ಎಲ್ಲಿ ಹಾಕಲ್ರಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರದು. ಮತ್ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ. ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಾಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಹಲೋ ಅಪ್ಪ, ಮುಂದಿನ ತಿಂಗಳು ನಿನಗೆ ಅಮ್ಮಂಗೆ ಫಾರಿನ್ಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಇಬ್ರದು ಎರಡನೇ ಡೋಸ್ ವ್ಯಾಕ್ಸಿನೇಷನ್ ಆಗಿದೆ ಅಲ್ವಾ? ನಿಮ್ಮಮ್ಮ ಎರಡನೇ ಡೋಸ್ ಬೇಡ ಅಂದ್ಬಿಟ್ಲು ಮಗಳೇ. ಅಯ್ಯೋ ಅಪ್ಪ, ಎರಡನೇ ಡೋಸ್ ವ್ಯಾಕ್ಸಿನೇಷನ್ ಆಗಿಲ್ಲ ಅಂದ್ರೆ ಫ್ಲೈಟ್ ಅಲ್ಲಿ ಬಿಡೋದೇ ಇಲ್ಲ. ಇನ್ನು 1 ತಿಂಗಳು ಸಮಯ ಇದೆ, ನಾಳೆನೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಎರಡನೇ ಡೋಸ್ ತಗೊಂಡ್ರೆ ಕೋವಿಡ್ ನಿಂದ ಸುರಕ್ಷಿತವಾಗೂ ಇರಬಹುದು. ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಸಂಪೂರ್ಣ ರಕ್ಷಣೆ. ತಪ್ಪದೇ ಎರಡನೇ ಸುತ್ತಿನ ಲಸಿಕೆ ಹಾಕಿಸಿಕೊಳ್ಳಿ. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ ಮಾಡಿಸ್ಬೇಕು ಕಾರ್ಡ್? ಔಟ್ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರು 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ? ಹಾ, ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕುರಿ ಸಾಕಾಣಿಕೆಯ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಉಡೆವು ಗ್ರಾಮದ ಕೃಷಿಕ ಎನ್ ರಾಜಣ್ಣ ಅವರೊಂದಿಗಿನ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಮೊಳಕಾಲ್ಮೂರು ತಾಲೂಕು ಉಡೆವು ಗ್ರಾಮದ ಕೃಷಿಕರಾದ ಎನ್ ರಾಜಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ರಾಜಣ್ಣರ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ರಾಜಣ್ಣ, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ಸುಮಾರು 40 ವರ್ಷದಿಂದ ಮಾಡ್ತಿದ್ದೆ ಸ್ವಾಮಿ. ಯಾಕೆ ಕೃಷಿ ಬದುಕಿ ಬರ್ಬೇಕನ್ನಿಸ್ತು? ನಮ್ಮ ತಾತ ತಂದೆಯವರು ಅದನ್ನು ಸಾಕಿರೋದ್ರಿಂದ ನಾವು ಬೇರೆ ವಿದ್ಯಾಭ್ಯಾಸ ಇಲ್ಲ, ನಮಗೆ ಬೇರೆ ಅದು ಮಾಡೋ ಕರ್ತವ್ಯ ಇಲ್ಲ, ಅವನ್ನೇ ಉಪಯೋಗಿಸಿ ಬಂದಿವಿ ಸರ್. ವಿದ್ಯಾಭ್ಯಾಸ ಮಾಡಲಿಲ್ಲ? ಇಲ್ಲ ಸರ್, 4ನೇ ಕ್ಲಾಸ್ ಹೋಗೋದ್ರೊಳಗೆ 1/2 ವರ್ಷಕ್ಕೆ ಬಿಟ್ಬಿಟ್ಟಿವಿ. ಯಾಕೆ ಮುಂದೆ ಓದಲಿಲ್ಲ? ಕೈಯಾಗೆ ಚೈತನ್ಯ ಇರಲಿಲ್ಲ, ಮನೆಗೆ ಭಾಳ ಜನ, ನಮ್ಮ ತಂಗಿ ಅಕ್ಕಂದ್ರೆ 6 ಜನ, ಬಡತನ, ನಾನು ಒಬ್ಬನೇ ಹಿರಿಯ, ಅವತ್ತಿನ ದಿವಸ ದುಡಿಯೋರು ಯಾರಿರಲಿಲ್ಲ. ಕಂಬಳಿ ಸ್ವಲ್ಪ ಸುಮಾರು ದಿವಸ ಕಂಬಳಿನೇ ಇದ್ವಿ. ಆ ಗಂಜಿಗತ್ತಿಲ್ದ ಇಲ್ದೆಲ್ಲ ಅಪ್ಪಜಿತ್ ಪಟ್ಟು ಕೋನ್ಸಕ್ರ ಸ್ಕೂಲಿಗೆ ಕಳಿಸಿದಾಗ ನಡ್ಕೊಂಡು ಹೋಗಿ ಮಳೆಗೆ ನೆನ್ಕೊಂಬರ್ತೀವಿ ಸರ್. ಕೈಯಾಗೆ ಬುಕ್ಕು ಹಿಡ್ಕೊಂಡು ಅಲ್ಲಿಗೆ ಬಿಡಿಸ್ಬಿಟ್ರೆ ತಂದೆ ತಾಯಿ ಬೇಡಾಗಲ್ಲಪ್ಪ, ನಮ್ಮ ಕೈಲಿ ಹೊಸಕ್ಕ ಚೈತನ್ಯ ಇಲ್ಲ ಅಂತಂದು. ಈಗ ಯಾವತ್ತಾದರೂ ಓದಿದ್ರೆ ಚೆನ್ನಾಗಿತ್ತಪ್ಪ, ಈ ಕೃಷಿ ಜೀವನ ಕುರಿ ಕಾಯೋದೆಲ್ಲ ತುಂಬ ಕಷ್ಟ ಅನಿಸುತ್ತಾ? ಒಂದು ವೇಳೆ ಹೇಳ್ಬೇಕಂದ್ರೆ ಸರ್, ಓದಿದ್ರೆ ಚೆನ್ನಾಗಿತ್ತು. ಈ ಕಡೆ ಆ ಕಡೆ ಎಲ್ಲ ಜನಗಳ ವಾತಾವರಣ ನೋಡಿದ್ರೆ ನಮ್ಮಂಥ ಕಷ್ಟ ಇನ್ನೊಬ್ಬರಿಗೆ ಬರಬಾರ್ದು. ಈ ಒಂಥರ ಕುರಿ ಇದ್ದಂಗೆ ಆಗಿಬಿಟ್ಟಿದ್ವಿ, ದಡ್ಡರಾಗಿಬಿಟ್ಟಿದ್ವಿ ಸಾಕು. ವಿದ್ಯಾಭ್ಯಾಸ ಇಲ್ದ ಸುಮಾರು ಬರೀ 4ನೇ ಕ್ಲಾಸ್ ಓದಿದ್ದೆ. ನನಗೆ ಇವಾಗ ಅನಿಸುತ್ತೆ ಓದ್ಬೇಕು ಅನಿಸುತ್ತೆ. ನಮಗಿನ್ನ ಚಿಕ್ಕ ಚಿಕ್ಕರೆಲ್ಲ ಸುಲಭವಾಗಿ ಬದುಕೊಂಡು ಊಟ ಮಾಡ್ತಿದ್ದಾರೆ. ಇವತ್ತಿನ ದಿವಸ ನೆರಳುಮಳ್ಳಲ್ಲಿ ಗುಡ್ಡ ಗವಾರಿ ತಿರುಗ್ತಾ ಇದ್ದೀವಿ. ಮೇವು ನೀರಿನ ತೊಂದರೆ, ಇತ್ತೀಚೆಗೆ ನೀರಿನ ಭಾರಿ ಅಭಾವ, ಎಲ್ಲ ಡ್ರಿಪ್ಗಳು ಮಾಡಿಬಿಟ್ಟಿದ್ದಾರೆ ಸರ್ ಎಲ್ಲ ಕಡೆ. ನೀರಿನ ತೊಂದರೆ, ಮೇವಿನ ತೊಂದರೆ, ಸುಮಾರು ರೋಗಗಳು, ಚಿತ್ರ ಕಾಯಿಲೆಗಳು ಚಿತ್ರ ಬರ್ತದವೆ. ಏನು ಲಸಿಕೆ ಹಾಕ್ತಾ ಇದ್ವಿ, ಮೆಡಿಸಿನ್ ಹಾಕ್ತಾ, ಟಾನಿಕ್ ಹಾಕ್ತಾ ಇದ್ವಿ, ಭಾರಿ ರೋಸ್ಬಿಟ್ಟಿದ್ವಿ. ಸಾಕಪ್ಪ, ಜೀವನ ನಮ್ಗೆ ಆಗ್ಬಿಟ್ಟದ ಬಿಡ್ರಿ ಸರ್. ನೀವಂತೂ ಓದಲ್ಲ, ನಿಮ್ಮ ಮಕ್ಕಳನ್ನಾದ್ರೂ ಓದಿಸ್ತಾ ಇದ್ರಾ? ಹ್ಞೂ ಸರ್, ಸುಮಾರು ಒಬ್ಬನು SSLC ಹೋಗಿದ್ದಾನೆ ಸರ್. ಇನ್ನೊಬ್ಬನು ಸುಮಾರು ಓದಿದ್ದೆ, ಗಾರಿ ಕೆಲಸಕ್ಕೆ ಹೋಗ್ತಾನೆ ಸರ್, ಗಾರಿ ಕೆಲಸ ಮಾಡ್ತಿದ್ದಾನೆ. ಜಮೀನು ಎಷ್ಟು ಎಕರೆ ಐತೆ ರಾಜಣ್ಣ? 3 ಎಕರೆ 11 ಗುಂಟೆ ಸರ್. ಏನೇನು ಬೆಳೆಗಳು ಬೆಳೀತೀರ? ಸುಮಾರು ನಮ್ಮ ಈ ಬೆದ್ದಲಲ್ಲಿ ಶೇಂಗಾ ಬಿಟ್ಟರೆ ಏನು, ಸುಮಾರು ಅಕ್ಕಡಿ, ತೊಗರಿ, ಅಲಸಂದಿ ಬಿಟ್ರಿ, ನಿನ್ನೇನೇನು ಹಾಕಲ್ಲ ಸರ್. ಅದು ಬಿಟ್ಟರೆ ಏನಿಲ್ಲ, ಅದೇ ವರ್ಷಕ್ಕೆ ಒಂದೇ ಬೆಳೆ. ಅದು ಬಂದ್ರೆ ಬಂದು 3 ವರ್ಷದಿಂದ ಹೊಡ್ತತ್ತಿಂದ ಲಾಸ್ ಆಗ್ಬಿಟ್ಟಿ ಸರ್. ಬಡ್ಡಿ ಕಟ್ಟೋಕ್ಕಾಗಲ್ಲ ಸಾ ಇವತ್ತಿನ ದಿವಸ. ಪ್ರತಿ ವರ್ಷ ಒಂದೇ ಥರ ಬೆಳೆಗಳು ಹಾಕ್ಬಾರ್ದು? 1 ವರ್ಷ ಹತ್ತಿ, 1 ವರ್ಷ ತೊಗರಿ, ಈ ಥರ ಬೇರೆ ಬೇರೆ ಬೆಳೆ ಯಾಕೆ ಪರಿವರ್ತನೆ ಮಾಡ್ತಾ ಇಲ್ಲ? ಈ ಸಾರಿ 3 ವರ್ಷದಿಂದ ನಮ್ಮ ಬಾಮ ಇದ್ರು ಹೇಳ್ತಿದ್ದ, ಅತ್ತೆ ಹಾಕಪ್ಪ ಅತ್ತೆ ಹಾಕಂದ. ನಮ್ಮ ಏರಿಯಾದಾಗ ಯಾರು ಹಾಕೋದಿಲ್ಲ, ಅದು ಮುಂಗಟ್ಟಿಗೆ ಹಾಕ್ಬೇಕು ಸಾ, ಅದರಿಂದ ಕಾವಲು ಹೋಗೋಕ್ಕೆ ಮುಂದೆ ಕಟ್ಟಿ ಮಳೆ ಬರುತ್ತೋ ಇಲ್ಲ ಅಂತೇಳಿ ಹಿಂಜರ್ದು. ಊರಾಗ ಯಾರು ಏನು ಮಾಡ್ತಾರೆ ಅದರಂತೆ ಹೊಂದ್ಕೊಂಡು ಹೋಗ್ತಿದ್ದೀವಿ ಸರ್. ಈ ಸಾರಿ ಅತ್ತೆ ಹಾಕ್ಬೇಕಂತ ಅಭಿಮಾನಿ ಐತಿ, ತರಬೇಕು ಅತ್ತಿ ಬೀಜನೇ ಊರಿಸ್ಬೇಕನ್ನೋದ ಇತ್ತು ಸರ್ ಮುಂಚೆ. ಅನ್ಕೊಂಬಿಟ್ಟಿದ್ವಿ. ಈ ಶೇಂಗಾ ಬೆಳಿತೀವಿ ಅಂತಂದ್ರಲ್ಲ, ಪ್ರತಿ ವರ್ಷ ಶೇಂಗಾ ಒಳ್ಳೆ ಲಾಭ ತಂದು ಕೊಡ್ತಾ ಇದೆಯಾ? ಇಲ್ಲ ಸರ್, ಫಸ್ಟಿಗೆ ಸುಮಾರು 15 ವರ್ಷ ಕೆಳಗೆ ಸುಮಾರಾಗ ಆ ಬೆಳೆಗೂ ಆ ರೇಟಿಗೂ ಸುರೋಗ್ತದೆ ಸರ್. ಇತ್ತೀಚೆಗೆ ವರ್ಷಕ್ಕೆ ವರ್ಷ ರೇಟ್ನಾಗ ಮುಂದೈತಿಲ್ಲ ಅಂತಲ್ಲ, ಈ ಬೆಳೆ ಲಾಸ್ ಆಗೋದ್ರಿಂದ ರೇಟ್ ನಾವು ತಗೊಳ್ಬೇಕಾದ್ರೆ ಜಾಸ್ತಿ, ನಾವು ಕೊಡ್ಬೇಕಾದ್ರೆ ಕಡಿಮೆ. ಕೂಲಿ ಪ್ರೀತ ಜಾಸ್ತಿ, ಟ್ಯಾಕ್ಟ್ರಿ ಬೇಸಾಯ ಎತ್ತಿನ ಬೇಸಾಯ ಎಲ್ಲ ಈ ಪ್ರೀತ ಜಾಸ್ತಿ ಆಗಿದ್ರೆ ನಮಗೆ ಹೊಡೆತ ಬೀಳ್ತೈತೆ, ಲಾಸ್ ಆಗ್ತದೆ. ಏನು ಮಾಡಿದ್ರು ಲಾಸ ಸರ್, ಖರ್ಚು ಜಾಸ್ತಿ ಬರ್ತೈತೆ, ಇಳುವರಿ ಕಡಿಮೆ ಬರ್ತೈತೆ. ಇಳುವರಿ ಕಡಿಮೆ, ಖರ್ಚು ಜಾಸ್ತಿ. ಈಗ ಅದು ಕಿಕ್ಕಿದ್ದು ಇಲ್ಲಿ ಮನೆಗೆ ತರಕ್ಕೆ ಆಗಲ್ಲ ಸರ್. ಈ ಸಾರಿ ಭಾರಿ ನಾವು ತಿಂದು 3 ವರ್ಷದಿಂದ ಹೊಡ್ತಿಂದು ಬಡ್ಡಿ ಕಟ್ಟಕ್ಕೆ ಆಗ್ತಿಲ್ಲ, ಇವತ್ತಿನ ಚಿಂತೆ ಪಡ್ತೀವಿ. ಈಗ ಈ ಬೆದಲ್ ಜಮೀನಲ್ಲೆಲ್ಲ ಒಂದೊಂದು ಸರ್ ಲಾಸ್ ಆಗುತ್ತೆ, ನೀರಾವರಿ ಮಾಡ್ಬೇಕಂತೇನು ಆಸಕ್ತಿ ಬರಲಿಲ್ಲ? ನೀರಾವರಿ ಮಾಡ್ಬೇಕಂದ್ರೆ ನಮ್ಮ ಸ್ವಲ್ಪ ಬೆದಲ್ ದೂರ ಆಯ್ತು ಸರ್. ಈ ಕಡೆ ನೀರಾವರಿ ಮಾಡಿರೋರೆ ಅವರು ಹೊಡ್ತ ತಿಂತಿದ್ದಾರೆ ಸರ್, ಅದರಿಂದ ನಮಗೆ ಯಾಕೆ ಬೇಕಪ್ಪ ಅಂತೇಳ್ಬಿಟ್ಟು ನಾವು ಅದನ್ನು ಮಾಡೋಕ್ಕೆ ಹೋಗಲಿಲ್ಲ ಸರ್. ಈ ಕೃಷಿ ಜೊತೆಗೆ ಕುರಿ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಎಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾಯಿದ್ರ? ಸುಮಾರು 40 ವರ್ಷದಿಂದ ಕುರಿ ಸಾಕ್ತೇನೆ ಸರ್. ಅದೇ ಸುಮಾರಾಗೆ 2002 ಹುಟ್ಟಿದ್ರು, ಅಲ್ಲಿಗೆ ಗಂಟನ್ನ ಆಗುತ್ತಲ್ಲ ಅಂತೇಳಿ ಅದರಿಂದ ನಾನು ಜೀವನ ಸಾಧಿಸ್ತಾ ಇದ್ದೀನಿ ಸರ್. ಅಂದ್ರೆ ಮೊದಲು ನಿಮ್ಮ ತಂದೆರನ್ನು ಕುರಿ ಸಾಕಾಣಿಕೆ ಮಾಡ್ತಾ ಇದ್ರ? ಹೌದೌದು, ನಮ್ಮ ತಾತ ಇದ್ವು ಅವ್ರು ಕಳೆದ ಮೇಲೆ ಮತ್ತೆ ನೆಕ್ಸ್ಟ್ ನಮ್ಮಪ್ಪರು ಮಾಡಿ ನಮ್ಮಪ್ಪ ಕಾದು ನನಗೆ ಕೊಟ್ಟೋಗಿರೋದು ಸರ್. ಅದು ಮಾರ್ಬೇಡಪ್ಪ, ಇದರಿಂದ ನಿನ್ನ ಜೀವನ, ನೀನು ಬೇರೆ ಕೆಲಸ ಮಾಡೋಕ್ಕಾಗಲ್ಲ, ಇದ್ರಾಗೆ ಜೀವನ. ಯಾರನ್ನ ಒಂದು ಮಾತು ಅಂದ್ರೆ ಅನಿಸ್ಕೊಂಡು ಸುಧಾರಿಸ್ಕೊಂಡು ಹೋಗಪ್ಪ ಅಂತೇಳಿ ಅದನ್ನೇ ನಾ ಜೀವನ ಮಾಡ್ತಾ ಇದ್ದೀವಿ, ಸಾಗಿಸ್ತೀವಿ ಸರ್. ಎಷ್ಟು ಕುರಿ ಅದಾವ ರಾಜಣ್ಣ? ಸುಮಾರು ಇವಾಗ 45-50 ಇದೆ ಸರ್. ಒಂದು 50 ಅಂದ್ಕೊಂಬಿಟ್ರಿ ಸರ್. 45-50 ಕುರಿ ನೀವೊಬ್ಬರೇ ನೋಡ್ಕೊಳ್ಳಿಕ್ಕೆ ನಿರ್ವಹಣೆ ಮಾಡ್ಲಿಕ್ಕೆ ಆಗುತ್ತಾ? ಒಬ್ಬರೇ ಆಗಲ್ಲ, ಮನೆಗೆ ಹೆಣ್ಮಕ್ಳು ಜೊತೆಗೆ ಮಾಡ್ತಿರ್ತಾರೆ. ಮಗನು ಎಲ್ಲಿಗೆ, ನಾನು ಸುಸ್ತಿ ಜ್ವರ ಬಂದರೆ ಮಗ ಹೋಗ್ತೇನೆ, ಒಬ್ಬರು ಜೊತೆಗೆ ಬೇರೆಯವ್ರ ವಿಸು ನಮ್ಮ ವಿಸು ಕಲ್ತ್ಕೊಂಡು ಹೋಗ್ತೀವಿ ಸರ್. ಒಬ್ಬರ ಕೈಲಿ ನೀರು ಕುಡಿಸೋಕ್ಕಾಗಲ್ಲ, ಹುಡುಗಿ ಊಟ ಮಾಡೋಕ್ಕಾಗಲ್ಲ, ಆ ಕಡೆ ಹೊಲ ಈ ಕಡೆ ಹೊಲ ಇರುತ್ತೆ, ಆಗೋದಿಲ್ಲ. ಇಬ್ಬರು ಜೊತೆಗಿದ್ರೆ ಹಂಗೆ ಅಂದು ಒಬ್ರಿಗೊಬ್ರು ಸುಧಾರಿಸ್ಕೊಂಬರ್ತೀವಿ. ಈಗ ಇಷ್ಟೊಂದು ಕುರಿಗಳಿಗೆಲ್ಲ ಏನಾದರೂ ಶೆಡ್ ಗಿಡ್ ನಿರ್ಮಾಣ ಮಾಡ್ಕೊಂಡಿದ್ರೆ ಹೆಂಗೆ ಮಾಡಿದ್ರಿ? ಶೆಡ್ ಇಲ್ಲ ಸರ್, ಅಪ್ಪ ಕಟ್ಕೊಂಡಿದ್ದೀವಿ ಸುಮಾರಾಗೆ. ಗರಿ ಚಪ್ರ ಸುಮಾರಾಗಿ ಹಾಕಿ ಸರ್, ಮರಿಗಳಿಗೆ ಮಾತ್ರ ಆಗಲ್ಲ, ನೆನೆಯದೆ ಸಹ ಅವು ಚೈತನ್ಯ ನಮ್ಗೆ ತರಕ್ಕಾಗಲ್ಲ. ಈಗ 40 ಕುರಿ ಸಾಕಾಣಿಕೆ ಮಾಡ್ತಾರಲ್ಲ, ಅವು ಎಲ್ಲ ಮಳೆಗೂ ಬಿಸಿಲಿಗೆಲ್ಲ ತುಂಬ ಕಷ್ಟ ಅನುಭವಿಸ್ತಾವೆ, ನೀವು ಯಾಕೆ ಒಂದು ಶೆಡ್ ನಿರ್ಮಾಣ ಮಾಡ್ಕೋಬಾರ್ದು? ಆಗಲ್ಲ ಸರ್, ಇವಾಗ ಮಾಡೋಣ ಅವಾಗ ಮಾಡೋಣ ಅಂದರೆ ಸಾಲುಗಳು ಮಕ್ಕಳು ಮತ್ತು ಹಿಂಗೆ ಯಾವುದೋ ಹೊಡೆತ ತಿಂದು ಈಗ ಮಾಡೋಣ ಆಗ ಮಾಡೋಣ ಒಂದಕ್ಕೊಂದು ನೋವು ತಿಂತಾ ಇದೀವಿ. ಹಾಲು ಸಾಕಾದಟ ಸರ್, ಅದು ನೋವು ತಿಂದು ಬೇಜಾರಾಗಿ ಅದ್ರಾಗೆ ಇದ್ರಿರಲಿ ಹೋದ್ರೋಗ್ಲ ಅಂತ ಹಿಂಗೆ ಮಾಡ್ಕೊಂಡು ಬೇಜಾರದಿಂದ ಮಾಡ್ತಾಯಿದ್ದೆ ಸರ್. ಅಲ್ಲ, ಕುರಿ ಸಾಕಾಣಿಕೆ ಮಾಡೋದು ಲಾಭ ತಾನೇ? ಲಾಭ ಐತಿ ಸರ್, ಇಲ್ಲ ಅಂತಲ್ಲ. ಅದು ಯಾವಾಗೂ ಒಂದು ಟೈಮ್ ಬೆಲೆ ರೇಟ್ ಜಾಸ್ತಿ ಸಿಗುತ್ತೆ, ಯಾವಾಗಲೂ ಇರಲ್ಲ ಸರ್. ಈ ಕಾಲ್ಬಾಯಿ ಜ್ವರ, ನೀಲಿ ನಾಲ್ಗೆ ಅಂತೆ, ಆ ದೊಮ್ಮೆ ಇಸ್ಕಟ್ಟು ಬಾಯೋದು, ಅವೆಲ್ಲ ಉಚ್ಕೊಳೋದು, ಬೇದಿ ಆಗೋದು, ಒಂದು ನಮೂನೆಲ್ಲ ಸಹ ಆ ಥರ ಆಗ್ತದೆ. ಅವಕ್ಕೆಲ್ಲ ತರಬೇಕು, ಮೆಡಿಸಿನ್ ಹಾಕ್ಬೇಕು, ಮೇವು ಬೇಸಿಗೆಲ್ಲ ಮೇವು ಕೊಂಡೇ ಮೇಯಿಸ್ಬೇಕು ಸರ್. ನಾವು ನೀರಿಂದು ತೊಂದರೆ, ಆ ಮನೆ ಹತ್ರ ಒಂದು 4 ಬೇಸನ್ ಇಟ್ಬಿಟ್ಟು ಒಯ್ಬೇಕು, ಹೆಣ್ಮಕ್ಳು ತಂದು ಬಾಟ ಬಜಿತೈ ಸರ್. ಕುರಿಗಳನ್ನೆಲ್ಲ ಮೇವು ಅಂದರೆ ಅಡವಿಗೆ ಹೊಡ್ಕೊಂಡೋಗಿ ಮೇಯಿಸ್ಕೊಂಬರ್ತಾರೆ? ಹಾಂ, ಅಗಲತ್ತ ಅಡಿಗೆ ಹೋಗ್ತೀವಿ ಸರ್. ಮತ್ತು ಸಾಯಂಕಾಲ ಮನೆ ಹತ್ರ ಬರ್ತೀವಿ, ಯಾವನ್ನ ಸುಮಾರು ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಒಟ್ಟು ಬಚ್ಚಿಟ್ಕೊಂಡಿರ್ತೀವಿ, ಅದನ್ನು ಸ್ವಲ್ಪ ಸ್ವಲ್ಪ ಕಡಿಮೆ ಬಿದ್ದಕ್ಕೆ ಹಾಕ್ತೀವಿ ಸರ್. ಇದಿರೋಕ್ಕೆ ಕುರಿನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಮೇಯಿಸ್ಕೊಂಬರ್ತಾರೆ ಅಡವಿಯಲ್ಲಿ? ಬೆಳಿಗ್ಗೆ ಸುಮಾರು 9 ಗಂಟೆಗೆ ಬಿರ್ಸ್ಕೊಂಡು ಹೋಗ್ತೀವಿ ಸರ್ ನಾವು ಅಡುಗೆ. ಸಾಯಂಕಾಲ ಈಗ 6 ಗಂಟೆಗೆ ಬರ್ತೀವಿ. ಬೇಸಿಗೆ ಟೈಮ್ನ 7 ಗಂಟೆ ಮೇಲ್ಪಟ್ಟಾದರೂ ಬರಲ್ಲ ಸರ್, ಇನ್ನು ಹೊತ್ತು ಭಾಳ ನಿಲ್ತತ್ತೆ ಅವಾಗ. ಅವಾಗ ಭಾರಿ ಬಿಸಿಲು ಹೊಡ್ತಕ್ಕೆ ಮನುಷ್ಯನ ಭಾರಿ ಸುಸ್ತಾಗ್ಬಿಡುತ್ತೆ. ಅವಾಗ ಬೇಸಿಗೆ ಎಲ್ಲ ಒಂದು ರಪ್ಪದಕ್ಕೆ ಅಲ್ಲಿ ಊರವರಾಗ ಕಳ್ಳೆ ಬೇಲೆ ಕಟ್ಕೊಂಡು ಅದಕ್ಕೆ ಶೇಂಗಾ ಸರ್ಬ ಹಾಕ್ಕೊಂಡು ಮೇಯಿಸ್ಕೊಂಡು ಅಲ್ಲೆಲ್ಲ ಸ್ವಲ್ಪ ನೀರು ಕುಡಿಸ್ಕೊಂಡು ಸಾಯಂಕಾಲಕ್ಕೆ ಮನೆಗೆ ಹೊಡ್ಕೊಂಬರ್ತೀವಿ ಸರ್. ಮಳೆಗಾಲದಾಗೇನು ಹುಲ್ಲಿರುತ್ತೆ, ಬೇಸಿಗೆ ಕಾಲದಲ್ಲಿ ಹುಲ್ಲಿರಲ್ಲ. ಅಂಥ ಸಂದರ್ಭದಲ್ಲೆಲ್ಲ ಈ ಚಾನಲ್ ಕಡೆಗೆ ನಾವೆಲ್ಲ ವಲಸೆ ಹೋಗ್ತೀವಪ್ಪ, ಆ ಕಡೆ ಎಲ್ಲ ಮೇಯಿಸ್ಕೊಂಬರ್ತೀವಿ ಅಂತ ನೀವೇನು ಹತ್ರ ಹೋಗಲ್ಲ? ಇಲ್ಲ ಸರ್, ನಮ್ಮ ಅಪ್ಪರು ಹೋಗ್ತಿದ್ರು, ನಾವು ಇವಾಗ ಜೊತೆ ಜೋಡಿ ಸರಿ ಇಲ್ಲದ್ರಿಂದ ದೂರ ಲಾಂಗು, ಅಲ್ಲಿ ಕೆಟ್ಟ ಜನಗಳಿರ್ತಾರೆ, ನಮ್ಮನ್ನ ಓರ್ಸಲ್ಲ, ಯಾಕೆ ಬೇಕು ಇರೋವನ್ನ ಕಳ್ಕೊಳೋದು ಯಾಕೆ, ಇಲ್ಲೇ ಓದೋಸ್ ಹೋಗ್ಲಿ ಇದ್ದ ಸಿರ್ಲಂತ ಕಷ್ಟಪಟ್ಟು ಇಲ್ಲೇ ಮಾಡ್ಕೊಂಡು ಇದು ಮಾಡ್ತೀವಿ ಸರ್. ಮೇಯಿಸ್ತದೆ ಸರ್. 40-45 ಕುರಿ ಇದಾವಲ್ಲ, ವರ್ಷಕ್ಕೆ ಎಷ್ಟು ಮರಿ ಬರ್ತವೆ? ಸುಮಾರು ಒಂದು 25-20 ಬರ್ತ, ಈಗ ಒಂದು 20 ಬಂದೈತಿ. ಈಗ ಅದಿನ್ನ 1.5-2 ತಿಂಗಳು ಬೇಕು ಅದು ಮಾರಾಟ ಮಾಡ್ಬೇಕಂದ್ರೆ ಸರ್. ಒಂದು ತಿಂಗಳು ಮರಿ ಈಗ ಸರ್, ಒಂದು 25 ಸರ್. ಈಗ ಮರಿ 40-ರಾಗ 20 ಮರಿ ಹುಟ್ಟೈತೆ, ಅದ್ರಾಗ ಮೊನ್ನೆ ನಮ್ಮ 3 ಸತ್ತಿದ್ದಾವೆ, 23 ಇದ್ವು, 3 ಮೊನ್ನೆ ಸತ್ತೋಗ್ಬಿಟ್ವು. ಮೊನ್ನೆ ಒಂದು ಆಡಿನ ಮರಿ ಒಂದು ಇತ್ತು, ಅದು ಸತ್ತೋಗ್ಬಿಡ್ತು ಮಣ್ಣು ತಿಂದು, ಡಾಕ್ಟ್ರನ್ನ ಕರೆಸೋದ್ರೊಳಗೆ ಅದು ಎಡವಟ್ಟಾಗಿ ಹೋಗ್ಬಿಡ್ತು ಸರ್. ಏನು ಕುರಿ ಸಾಕಾಣಿಕೆ ಮಾಡ್ತಾಯಿದ್ರ ಮೇಕೆನ ಸಾಕಾಣಿಕೆ ಮಾಡ್ತಾಯಿದ್ರ? ಅದ್ರ ಜೊತೆಗೆ ಮುಂದೆ ಕರ್ಕೊಂಡು ಹೋಗೋಕೆ ಮೇಕೆ 2 ಇದಾವೆ ಸರ್. ಈಗ ಕುರಿ ಸಾಕಾಣಿಕೆಗಿನ್ನ ಮೇಕೆ ಸಾಕಾಣಿಕೆ ಮಾಡಿದ್ರೆ ಹೆಚ್ಚು ಲಾಭದಾಯಕ ಅಂತಾರೆ? ಅಂತಾರೆ ಅಂದ್ರೆ ಗಿಡ ಗಂಟೆ ಕಡಿತವೆ, ಈ ಅರಣ್ಯ ಇರಾಕೆ ಇವರು ಸೇರೋದೆಲ್ಲ ಗಿಡ ಕಡಿತ, ಅಲ್ಲಿ ಹೋಗೋಕೆ ಬರಲ್ಲ. ನೀರಾವರಿ ಮಾಡಿರೋಲ್ಲ, ಒಂದು ಏನೋ ಗಿಡ ಸಸಿ ನೆಟ್ಟಿರ್ತಾರೆ, ಅದು ಕಡಿತಾಯ ಒಡೆಯಪ್ಪ ಬಿಟ್ಕೋಬೇಡ ಅಂತಾರೆ. ಕುರಿ ಆದರೆ ಸ್ವಲ್ಪ ಹಸಿ ಹುಲ್ಲಿದ್ದಾಗ ಅಲ್ಲಿ ಕಟಾವಾದಾಗ ಬೆಳೆ ಮೇಯಿಸ್ಕೊಂಡು ಹೋಗ್ತೀವಿ ಸರ್. ಅವ್ರು ತೋಟದನ್ನು ಕೇಳ್ಕೊಂಡು ಬೇಸಿಗೆ ಟೈಮ್ನಾಗೆ ಈ ಮೇಕೆ ಇದ್ರೆ ಬಿಡಿಸ್ಕೊಳಲ್ಲ, ಅದಕ್ಕೆ ಏನೋ ಒಂದು ಹಾಲಿಗೆ ಆಗಿ ಏನೋ ಫೆಟ್ ಆದರೆ ಒಂದು ಮುಂದೆ ಕರ್ಕೊಂಡು ಹೋಗೋಕ್ಕೆ ಒಂದು ದಾರಿ ತೋರ್ಸೋಕೆ ಅದು ಮುಂದೆ ಇಟ್ಕೊಂಡಿರ್ತೀವಿ, 1-2 ಅಷ್ಟೇ ಸರ್. ಒಂದು ಅಂದ್ರೆ ಈಗ ಕೆಲವರು ಕುರಿ ಸಾಕಾಣಿಕೆ ಮಾಡೋ ರೈತರೆಲ್ಲ ಹೇಳ್ತಿರ್ತಾರೆ ಮೇಕೆ ಆದ್ರೆ ಎರಡೆರಡು ಮರಿ ಹಾಕ್ತಾವ ಸರ್, ಕುರಿ ಆದ್ರೆ ಒಂದೇ ಮರಿ ಹಾಕುತ್ತೆ, ಹಂಗಾಗ್ಬಿಟ್ಟು ಮೇಕೆ ಸಾಕಾಣಿಕೆ ಮಾಡೋದು ಲಾಭದಾಯಕ ಅಂತಾರೆ, ಅಂದ್ರೆ ಕಷ್ಟ ಆಗುತ್ತೆ ಅಂತಿರಲ್ಲ. ಈ ಸಾರಿ ನೋಡಿ ಸರ್, ನಮ್ಮ ಹೇಳ್ಬೇಕಂದ್ರೆ 5 ಕುರಿ 2-2 ಮರಿ ಹಾಕಿದ ಸರ್ ಈ ಸರಿ ಆಲ್ರೆಡಿಯಾಗಿ 5 ಕುರಿ 2-2 ಮರಿ ಹಾಕಿ, ಅದ್ರ ಒಂದು ಕುರಿ 2 ಮರಿ ಹೋಗ್ತು, ಒಂದು ಮೇಕೆ 2 ಆಡಾಕಿತ್ತು 2 ಮರಿ ಹೋಗ್ಬಿಡ್ತು, ಉಳಿದಾವೆ ಇದಾವೆ ಸರ್. ಅದು ಅದೃಷ್ಟ, ಅದು ಹೇಳೋಕಾಲ ಸರ್ ಯಾವ ಟೈಮಿಗೆ ಏನಾಗ್ತೈತೇನು. ನಾವು ಪಕ್ಕದಳ್ಳಿಯವ್ರಿಗೆ ಡಾಕ್ಟರ್ ಕರ್ಕೊಂಬರೋದು, ಮೆಡಿಷನ್ ತರೋದು, ಮೆಡಿಕಲ್ ಸ್ಟೋರ್ಗೆ ಹೋಗೋದು, ಮಾತ್ರೆಗಳಿಗೆ ಹಾಕ್ತೀವಿ, ಏನೇನ ಮಾಡ್ತಿರ್ತೀವಿ ಸರ್. ಅವಕ್ಕೆ ವಿಚಿತ್ರ ಖಾಲಿ ಏನಂದ್ರೆ ಬಂಡತನಕ್ಕೆ ಬಿದ್ದು ಇಂದ್ಲಿದ್ದ ಸಂಪ್ರದಾಯ ನಮ್ಮ ತಾತ ತಂದೆಯವ್ರು ಮಾಡಿದ ಕರ್ತವ್ಯ ಬಿಡಬಾರ್ದು ಅನ್ನೋದು ಒಂದು ಉದ್ದೇಶದಿಂದ ಅದನ್ನೇ ಉಪಯೋಗಿಸ್ತಾ ಇದ್ದೀವಿ ಸರ್. ಬೇರೆ ಕೆಲಸ ಮಾಡೋಕೆ ನಮ್ಗೆ ಇರುತ್ತಿಲ್ಲ, ಚೈತನ್ಯ ಇಲ್ಲ, ನಮ್ಮ ಕೈಲಿ ಏನು ಅನುಭವ ಇಲ್ಲ, ಇದು ಬಿಟ್ಟರೆ ನಿಂದಿಲ್ಲ ಸರ್. ಈಗ ಮರಿಯಾಗಿದ್ದಾಗ ಮರಿಗಳನ್ನೆಲ್ಲ ಯಾವ ರೀತಿ ಸಾಕಾಣಿಕೆ ಮಾಡ್ತೀರ? ಮರಿಗೆ ಈ ಬೇರೆಯವ್ರ ಹತ್ರ ಸ್ವಲ್ಪ ಹೋಗಿ ನಮ್ಮ ಸಂಬಂಧಿಕರು ಯಾರನ್ನ ಇದ್ರೆ ನೋಡಿದಾರೆ, ಈ ಸೊಪ್ಪು ಕಡ್ಕೊಂಬರ್ತೀವಿ ತೋಟದಲ್ಲಿ ಸಹ. ಕೆಲವ್ರು ಇಲ್ಲಪ್ಪ ಒಂದು ಮರಿ ಕೊಟ್ಟರೆ ಇದೆಲ್ಲ ಮರ 4-5 ಮರ ಕಡ್ಕೊಂಡು ಹೋಗಂತಾರೆ ಸರ್, ಆ ಥರ ನಡ್ಕೊಂತೀವಿ. ಕೆಲವರು ಫ್ರೀಯಾಗಿ ಕೊಡ್ತಿರ್ತಾರೆ, ಸ್ವಲ್ಪ ಹುಲ್ಲು ಇದ್ದಾಗ ಹುಲ್ಲು ಕಿತ್ಕೊಂಬತ್ತೀವಿ, ಆಮೇಲೆ ಅದು ಕಟ್ಟ ಅದೆಲ್ಲ ಆದಮೇಲೆ ಬೇಸಿಗೆ ಟೈಮ್ನಾಗ ಆ ಮರಿ ಇನ್ನೂ ಇದ್ದಂಗಲೇ ಸ್ವಲ್ಪ ಶೇಂಗಾ ಸೊಟ್ಟು ಒಟ್ಟಾಕ್ಬಿಟ್ಟು ಮೇಸಿ ನೀರು ಇಡ್ತೀವಿ ಸರ್. ಅಷ್ಟೇ. ಮರಿ ಮಾರಾಟ ಮಾಡ್ಬೇಕಂದ್ರೆ ಎಷ್ಟು ತಿಂಗಳು ಕಾಪಾಡ್ಬೇಕು ನೀವು? 3 ತಿಂಗಳು ಬೇಕು ಸರ್. 3 ತಿಂಗಳೊಳಗೆ ಆಗಲ್ಲ, 3 ತಿಂಗಳು ದಾಟಬೇಕು. ಅಷ್ಟೊತ್ತಿಗೆ ಸ್ವಲ್ಪ ಮೇವು ನೀರು ಚೆನ್ನಾಗಿ ನೋಡ್ಕೋಬೇಕಾದ್ರೆ ಮಣ್ಣು ತಿಂದು ಕಣ್ಣು ಕಾಲು ಮುಷಣಿ ಬೇದಿ ಆಗ್ತಿರ್ತವೆ, ದೊಮ್ಮೆ ಆಗ್ತವೆ, ವಿಸ್ಕಟ್ಟಾಗ್ತಿರ್ತವೆ. ಆ ಒಂದು ಥರ ಅಲ್ಲ ಸರ್, ಅವಕ್ಕೇನ ನಾವು ಆಗಿಂದಾಗಲೇ ಮೇಯ್ತೋ ಹಾಲು ಕುಡಿತಿಲ್ಲ ನೋಡಿ ಅವಕ್ಕೆ ಮೆಡಿಷನ್ನು ಟಾನಿಕ್ ಹಾಕ್ತಾ ಇರ್ತೀವಿ ಸರ್. ಈಗ 3 ತಿಂಗಳು ಕಾಪಾಡ ನಂತರ ಎಷ್ಟು ರೇಟ್ಗೆ ಹೋಗ್ತಾವೆ ಮರಿಗಳು? ಸುಮಾರು ಅಂದರೆ ಸರ್, ಮರಿ ಸ್ವಲ್ಪ ದಪ್ಪ ಸೈಜ್ ಇದ್ದದ ಮರಿ 4,000 ಹೋಗುತ್ತೆ ಸರ್. 2,000, 2.5, 3, 5,000 ತಗೊಂಡು ಕೊಟ್ಟಿದ್ದು ಸರ್. ಇಲ್ಲ ಅಂತಲ್ಲ, ಸರಿಯಾದ ಮರಿ ಚೆನ್ನಾಗಿ ಬಂದಿರೋದು ಅಂದರೆ ಎಲ್ಲ ಹಂಗೆ ಕೊಡೋಕ್ಕಾಗಲ್ಲ, ಯಾವುದೋ ಒಂದು 10 ಮರಿ ಒಂದೇ ಸರಿ ಬಂದಾವಂದರೆ 3,000 ಕೊಡ್ತೀನಪ್ಪ ಸಾರ ಸಕ್ಟ ಅಂತಾರೆ ಸರ್. ಒಂದೆರಡು ಬೇರೆ ಸಹಕಾರಿ ಕೊಟ್ಟರೆ ಒಂದು 500 ರೂಪಾಯಿ ಇನ್ನೂರು 300 ಜಾಸ್ತಿ ಅಂತಾರೆ ಸರ್. ಎಲ್ಲ ಮರಿಗಳು ಮಾರಾಟ ಮಾಡ್ತಾರೆ ಅಥವಾ ಕೆಲವು ರೈತರು ಹೆಣ್ಣು ಮರಿಗಳು ಇಟ್ಕೊಂಬಿಟ್ಟು ಗಂಡು ಮರಿಗಳು ಪಟ್ಲಿ ಮರಿಗಳು ಮಾತ್ರ ಮಾರಾಟ ಮಾಡ್ತಾರೆ, ನೀವು ಆ ಥರ ಮಾಡ್ತಾರೆ? ನಾವು ಹೆಣ್ಣು ಮರಿ ಇಟ್ಕೊಂತೀವಿ ಸರ್. ಹೆಣ್ಣು ಮರಿ ಇಟ್ಕೊಂಡು ಅದ್ರಾಗ ವಯಸ್ಸಾಗಿರೋ ಕುರಿ 4-5 ಮಾಡ್ಕೊಂಡು ರಾಗಿ ಜೋಳನ ಮನೆ ಬತ್ತೇವು ಮನೆ ಮಕ್ಕಳಿಗೆ ಸ್ವಲ್ಪ ಕೊಡೋರಿಗೆ ಏನೋ ಸ್ವಲ್ಪ ಬಡ್ಡಿ ಪಡ್ಡಿ ಇಲ್ಲ ಶೇಂಗಾ ಒಟ್ಟು ತಗೋಬೇಕು, ಮಿಲ್ಷನ್ ಉದ್ರೆ ತಂದಿರ್ತೀವಿ ಎಲ್ಲ ಸಾಲ ಮಾಡಿ. ಆ ಟೈಮ್ನಾಗೇನೋ ಒಂದು 5-6 ಕುರಿ ದೊಡ್ಡ ಕುರಿ ವಯಸ್ಸಾಗಿರೋವು ಈ ಗಂಡು ಮರಿನ ಮಾರಿ ವರ್ಷಕ್ಕೆ ಪತ್ರ ಬರ್ಕೊಂಡು ರಿನಿವಲ್ ಮಾಡ್ತೀವಿ ಸ್ವಾಮಿ. ಮರಿಗಳನ್ನ ಕುರಿಗಳನ್ನೆಲ್ಲ ಇಲ್ಲೇ ಹಟ್ಟಿ ಹತ್ರನೇ ಮಾರಾಟ ಮಾಡ್ತಾರೆ ಅಥವಾ ಮಾರ್ಕೆಟ್ಗೆ ಹಾಕೊಂಡು ಹೋಗ್ತಾರೆ? ಇಲ್ಲ ಸರ್, ಇಲ್ಲಿ ನಮ್ಮೂರಾಗ ಅಕ್ಕಪಕ್ಕದ ಹಳ್ಳಿಯವರು ನಮ್ಮೂರವರು ವ್ಯಾಪಾರ ಮಾಡ್ತಾರಲ್ಲ ಸರ್, ತೀರಾ ನಾವು ಮಾರ್ತೀವಿ, ನಮಗೊಂದು 10 ರೂಪಾಯಿ ಹೊಳಿಲಿ ಕೊಡ್ರಪ್ಪ, ತೀರಾ ನಮ್ಮ ನೀರಾವರಿ ತೋಟದಾಗ ಬಂದು ಮೇಯಿಸ್ತಿರ್ತಾರಲ್ಲ ಅಂತ ಅವ್ರು ಕೇಳ್ತಿರ್ ಚರ್ಚೆನ. ಮತ್ತು ನಮ್ಮೂರವ್ರಿಗೆ ಕೊಡ್ತೀವಿ ಸರ್. ಹಂಗಾದ್ರೆ ನೀವು ಮಾರ್ಕೆಟ್ಗೆ ತಗೊಂಡೋಗಿ ಮಾರಾಟ ಮಾಡೋದು? ಇಲ್ಲಿಗೆ 1-2 ಸರಿ ಹೋಗಿದ್ದು ಸರ್, ಅಲ್ಲಿ ಬಾಯಿ ಬಂದಂಗೆ ಕೇಳ್ತಾರೆ, ಅಲ್ಲಿ ಹೋದ್ಮೇಲೆ ಬಿಸಿಲಾಗ ಕಾಯ್ಬೇಕು ಅವೆಲ್ಲ ಪಜೀತಿ, ಅಲ್ಲಿ ಹೋದ್ರೆ ಹೋಗ್ಬೋದು ಬಿಟ್ಟರೆ ಬಿಡ್ಬೋದು. ಅಲ್ಲಿ ಪ್ಯಾಟಿ ಜನ ಪಡಪೋಸಿ ನಾವು ಹಳ್ಳಿ ಜನಗಳು ಹೊಡ್ಬಿಟ್ಟು ಬಾರಿ ಪಕ್ಕ ಮೋಸ ಮಾಡ್ಬಿಡ್ತಾರೆ ಸರ್. ಅದರಿಂದ ನಾವು ನಮ್ಮೂರಲ್ಲೇ 100-500 ಕಮ್ಮಿ ಆಗಲಿ ಇಲ್ಲೇ ಕೊಟ್ಕೊಂಬರ್ತೀವಿ ಸರ್. ಯಾವ ಸಮಯದಲ್ಲಿ ಮಾರಾಟ ಮಾಡಿದ್ರೆ ನಿಮ್ಗೆ ಹೆಚ್ಚು ಲಾಭ ಬರುತ್ತೆ ಸರ್? ಯಾವ ಟೈಮಿಗೆ ಅಂದರೆ ನಮಗೆ ಹೆಚ್ಚಿಗೆ ಲಾಭ ಬರಬೇಕು ಅನ್ನೋದೇನು ಉದ್ದೇಶ ಇಲ್ಲ ಸರ್. ನಮಗೆ ಹಸುವಾದಾಗ ನಮಗೆ ನೋವು ಇದ್ದಾಗ ಮಾತ್ರ ನಾವು ಮಾರ್ಕೊಂತೀವಿ, ಕಮ್ಮಿಯನ್ನಾಗಲಿ ಜಾಸ್ತಿನಾಗಲಿ ಸರ್. ಜಾಸ್ತಿ ರೇಟಿಗೆ ಮಾರ್ಬೇಕು ಅನ್ನೋ ಉದ್ದೇಶ ಇಲ್ಲ. ಆ ಮುಂಗಾರು ಟೈಮ್ನಾಗ ಚೆನ್ನಾಗಿ ಮೇವು ಬೆದ್ದಾಗ ಇಸ್ರಾಮ ಮೇದ್ ಬಂದಾಗ ಗಟ್ಟಿ ಆಗಿದ್ದಾಗ ಆ ಸರಿ ಏನನ್ನ ಕೊಟ್ಟರೆ ಒಂದು 10-15 ಕುರಿ ಸ್ವಲ್ಪ ಗಟ್ಟಿ ಇರುತ್ತೆ, ಒಂದು 500 ರೂಪಾಯಿ ಮುಂದಾಗ್ತದೆ ಸರ್ ರೇಟ್ ಸರ್. ಈ ಮಾರಮ್ಮನ ಬಕರಿ ಹಬ್ಬದ ಟೈಮ್ನಾಗೆ ಸ್ವಲ್ಪ ಆಗ್ತಿರ್ತವೆ, ಆ ಟೈಮ್ನಾಗ ನಮಗೆ ಕೊಡೋ ಮಟ್ಟ ಇರಲ್ಲ, ಕೆಲವ್ರು ಕೊಡ್ತಿರ್ತಾರೆ, ಕೆಲವ್ರು ಕೊಡೋದಿಲ್ಲ. ಹಂಗೆ ಯಾವಾಗ ತಿಳಿತೋ ಅವಾಗ ಕೊಟ್ಕೊಂತೀವಿ ಸರ್. ನಮಗೆ ನೋವು ಇದ್ದಾಗ ಕಮ್ಮಿ ಆಗಲೇ ಕೊಟ್ಬಿಡ್ತೀವಿ ಸರ್. ನಮಗೆ ಹಸುವು ಇದ್ದಾಗ ಯಾವ ಟೈಮ್ ಅನ್ನೋಲ್ಲ, ಕಮ್ಮಿ ರೇಟ್ ಅಮ್ಮದು ಬೇಕಿಲ್ಲ, ನಮಗೇನು ಕೆಲಸ ನಡಿಬೇಕಲ್ಲ ಅಂತೇಳಿ ಕೊಡ್ತೀವಿ ಸರ್. ಈ ಕುರಿ ಮೇಕೆಗಳಿಗೆಲ್ಲ ಸಾಕಷ್ಟು ರೋಗ ಕಾಯಿಲೆಗಳು ಬರ್ತಾವ ಅಂತಾರಲ್ಲ, ಏನೇನು ಬರುತ್ತೆ? ಆ ದೊಮ್ಮೆ ಅಂತ ಆಗುತ್ತೆ ಸರ್, ಒಂದು ಇಸ್ಕಟ್ ಅಂತ ಬಾವು ಬರುತ್ತೆ ಸರ್, ಒಂದು ಅಲ್ಲಗಟ್ಟ ರೋಗ ಬರುತ್ತೆ, ಕಟ್ಟಿ ಕಟ್ಟಿ ಅಲ್ಲಕಡ್ದು ಹಂಗೆ ಅಲ್ಲಾಡಿ ಸತ್ತೋಗ್ಬಿಡ್ತಾವೆ ಸರ್. ಕೆಲವು ವಿಪರೀತ ಚಿತ್ರ ಭೇದಿ ಮಾಡ್ತಿರ್ತವೆ ಸರ್, ಏನು ಮಾತ್ರ ಕೀಟಾಣಿಕ ನಿಲ್ಲಲ್ಲ, ಕೆಲವು ನಿಂತ್ಕೊಳ್ತವೆ, ಕೆಲವು ಸತ್ತೇ ಹೋಗ್ಬಿಡ್ತವೆ, ಕೆಲವು ಈ ನೀಲಿ ನಾಲಿಗೆ ಅಂತ ನಾಲಿಗೆ ದಪ್ಪ ಆಗಿಬಿಟ್ಟು ದಾಬಾಸಿ ಜಲ್ಲಿಳಿಸ್ಬಿಟ್ಟು ಅದು ಹೇಳಿಕೆ ಆಗಲ್ಲ ಸರ್. ಅದು ಏನೋ ಅದೃಷ್ಟ ಇದ್ರೆ ಇರ್ಬೋದಿಲ್ಲ ಅಂದರು, ಅವು ಕಾಯಿಮೆ ಹೋಗಿಬಿಟ್ಟವೆ ಸರ್, ಮಸ್ತ ಸಾತ್ತೋಗ್ಬಿಡ್ದವೆ. ಡಾಕ್ಟ್ರನ್ನ ಕರೆಸಿ ಏನೇನೋ ಮಾಡಿದ್ರು, ಈ ಬೇವಿನ ಎಣ್ಣೆ ತರಿಸಿ ಕಾಲುಗಳಿಗೆ, ಈ ಗಾಲ್ಬಾಯಿ ಜ್ವರ ಆದಾಗ ಈ ನಾಲ್ಕಿಗೆ ಪೌಡ್ರು ನಾಲ್ಕಿಗೆ ಹೋಗಿ ಇದು ಹಚ್ತೀವಿ ಸರ್. ಆ ಬೇವಿನ ಎಣ್ಣೆ ಮತ್ತು ಇದು ಕೊಡ್ತಾರೋ ಒಂಥರ ನೀಲಿ ಕಲರ್ದು ಪೌಡ್ರು, ಅದನ್ನು ತೊಳಿತೀವಿ ಬಿಸಿನೀರಿನಾಗ ಹಾಕಿಪ್ಪ ಸರ್. ಈ ಥರ ಮಾಡ್ತಿದ್ವಿ ನೋಡಿ ಸರ್. ಮೊದಲು ನಿಮ್ಮ ತಂದೆರೆಲ್ಲ ನಾಟಿ ಔಷಧಿಯಿಂದನೇ ಎಲ್ಲ ಗುಣಪಡಿಸ್ಬಿಡೋರು, ಈಗೆಲ್ಲ ಆಸ್ಪತ್ರೆಗಳು ಡಾಕ್ಟ್ರುಗಳು ಬಂದ್ರೂ ಏನು ಅನುಕೂಲ ಆಗ್ತಿಲ್ಲ ಅಂತೀರ? ಆಗುತ್ತೆ ಯಾವಾಗ ಒಂದು ಟೈಮ್ ಸರ್, ಎಲ್ಲ ಟೈಮ್ ಅನುಕೂಲ ಆಗೋದಿಲ್ಲ. ಅವರು ಒಂದೊಂದು ಮೆಡಿಷನ್ ಹಿಡಿತೈತೆ, ಒಂದೊಂದು ಮೆಡಿಷನ್ ಹಿಡಿಯಲ್ಲ, ಯಾವಾಗಿಂದ ಕೊಡ್ತಾರೆ ಯಾವಾಗಿಂದ ನಮಗೆ ಗೊತ್ತಾಗಲ್ಲ. ಹಳ್ಳಿ ಜನಗಳಿಗೆ ತಂದು ಹಾಕ್ತಿರ್ತೀವಿ, ಅದು ಹಂಗೆ ಹಿಂಗೆ ಆಗ್ತದೆ ಸರ್, ಅದೃಷ್ಟ ಅಂತ ಅದ್ರ ಚೆನ್ನಾಗಿದ್ರೆ ಬದುಕ್ತತೆ, ಅದಷ್ಟು ಚೆನ್ನಾಗಿಲ್ಲದ್ರೆ ಒಬ್ಬರು ಒಳ್ಳೊಳ್ಳೆವೆ ಸತ್ತೋಗ್ಬಿಟ್ಟಿದಾವೆ ಸರ್. ಮೊದಲು ನಿಮ್ಮ ತಂದೆ ಕಾಲ್ದಂಗೆ ಹೇಗೆ ನಾಟಿ ಔಷಧಿ ಏನು ಹಿಡಿಯಲ್ಲ ಅಂತ? ನಾಟಿ ಔಷಧ ನಾವು ಮಾಡೋಕ್ಕೆ ಹೋಗಲ್ಲ, ಅದು ಅಷ್ಟೊಂದು ನಮ್ಗೆ ಅನುಭವ ಇಲ್ಲ. ಎಲ್ಲ ಮೆಡಿಷನ್ನೇ ಜಾಸ್ತಿ ತರ್ತೀವಿ ಸರ್ ಮೆಡಿಕಲ್ ಸ್ಟೋರ್ನಾಗೆ. ನಮ್ಮ ಪರಿಚಯ ಇದ್ದ ಡಾಕ್ಟ್ರ್ ಯಾವ್ದನ್ನು ಬರ್ಕೊಡ್ರ ಸರ್ ಅಂದರೆ ಒಂದು ಯಾವ ನಾಲ್ಕು ಚೆನ್ನಾಗಿಲ್ಲ ಇಂಜೆಕ್ಷನ್ ಮಾಡ್ತಾರಾ, ಅವ್ರಿಗಿಟ್ ಪೀಸ್ ಕೊಡ್ಬೇಕು, ಅವ್ರಿಗೆ ಕಾಫಿ ಕುಡಿಸ್ಬೇಕಾ, ಬೇಡ್ರೆ ಬಾ ಅಂದಾಗಲ್ಲ ಕುಡ್ರಿ ಸಾ ಅಂತೀವಿ, ಮತ್ತೆ ಏನು ಮಾಡುತ್ತೆ, ಬಂದ್ರೆ ನಮ್ಮನೆ ಊಟ ಮಾಡೋಕ್ಕಾಗಲ್ಲ ಅಪ್ಸಲ್ಸ್ ಅಂತೇಳಿ. ಆ ಸರ್ ಬರ್ಕೊಡ್ರಿ ಅದ್ರ ಇದು ಹೋಗಿ ಬೇರೆ ಅವ್ರು ಬರ್ಕೊಟ್ಟು ತಾಂಬಂದ ಇಂಥ ಟೈಮ್ನಾಗ ಇಂತಿಂಥ ಎಮ್ ಎಲ್ ಇಷ್ಟು ಇಷ್ಟು ಹಾಕಂದ್ರೆ ಹಾಕ್ತೀವಿ ಸರ್. ಕುರಿ ಸಾಕಾಣಿಕೆ ಮಾಡ್ತಿರಲ್ಲ, ಏನಾದರೂ ಖರ್ಚು ಬರುತ್ತಾ ಇವಕ್ಕೆಲ್ಲ, ಹುಲ್ಲು ಸೊಪ್ಪು ಅದೆಲ್ಲ ಕೊಂಡ್ಕೋಬೇಕಾಗತ್ತಲ್ಲ? ಖರ್ಚು ಬರುತ್ತೆ ಸಾ, ಮೆಡಿಷನ್ ತರ್ಬೇಕು, ಗುಳಿಗೆ ತರ್ಬೇಕು, ಟೂಬ್ ತರಬೇಕು, ಟಾನಿಕ್ ತರಬೇಕು, ಅವ್ಕೆ ಔಷಧಿ ತರಬೇಕು, ಮತ್ತು ಅದಕ್ಕೆ ಮೇವು ಕೊಂಡ್ಕೋಬೇಕು ಸಾ. ಸುಮಾರು ಈಗ 45 ಕುರಿ ನನಗೆ, 35,000 ರೂಪಾಯಿ 40,000 ರೂಪಾಯಿ ಮೇವು ಕೊಂಡ್ಕೊಂಡು ವರ್ಷ ಅಂತ ಅಂತ ಸರ್. ನಾನು ನಿಮ್ಮ ಜಮೀನಲ್ಲಿ ಬೆಳೆದದ್ದು ಶೇಂಗಾ ಒಟ್ಟು ಅದನ್ನು ಬಿಟ್ಟು 30,000 ರೂಪಾಯಿ ಮೇವು ತಾಂತ ಸರ್, ನಂದು ಸೇರಿ 40,000 ರೂಪಾಯಿ ಮೇವು ಆಗುತ್ತೆ ಸರ್. ಯಾವ ಸಮಯದಲ್ಲಿ ಮೇವು ಹೆಚ್ಚಾಗಿ ಕೊಡ್ತೀರಾ? ಈ ಬೇಸಿಗೆ ಸಮಯದಲ್ಲಿ ಹುಲ್ಲಿರಲ್ಲ ಅಡವಿಲಲ್ಲಿ, ಅಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಕೊಡ್ತೀರಾ? ಈ ಮಳೆಗಾಲದಾಗ ಹಸಿರು ಮೇವು ಅಲ್ಲಿ ಇಲ್ಲಿ ತಿಂದು ಬರ್ತಾವೆ ಸಾ, ಹಂಗೆ ಕಡಿಮೆ ಈಗ ನಾವು ಖರ್ಚು ಕಮ್ಮಿ ಅದು ಮೇವಿಂದು. ಬೇಸಿಗೆ ಟೈಮ್ನಾಗೆ ಎಲ್ಲಿ ಅಭಾವ ನೀರಿಂದು ಮೇವಿಂದು ಅಭಾವ ಆಗಿಬಿಡುತ್ತಲ್ಲ ಸರ್, ಅದೆಲ್ಲ ಒಂದು ರಪ್ಪದಾಗ ಹಾಕ್ಯಂಡಿರ್ತೀವಿ ಡೈಲಿ ಇಷ್ಟು ಹತ್ತಲಿದ್ದ ಒಂದು ಸ್ವಲ್ಪ 11 ಗಂಟೆವರೆಗೆ ಹಿಂಗೆ ಅಡ್ಡಾಡಿಸಿ ಬರೋದು ಸರ್. ಅವಾಗ ಬಂದು ಅವ ಅಲ್ಲಿ ರಪ್ಪದಾಗ ಅವ ಶೇಂಗಾ ಸಾರು ಒಟ್ಟು ಹಾಕ್ತೀವಿ ಸರ್, ಮೇವು ಹಾಕ್ತೀವಿ ಸರ್. ಸಂಜೆವರೆಗೆ ಅಲ್ಲಿ ಇರೋದ ಸರ್, ಮತ್ತೆ ಮೆಕ್ಕೆಜೋಳದ ಸುಂಗು ತಾಣದು ಒಂದು ತರಲ್ಲ ಸರ್, ಯಾವುದೋ ರಾಗಿ ಕಡ್ಡಿ ತಾಣದು. ಸುರಕಾಂತಿ ತೆನೆ ತಂದು ಹಾಕಿದ್ವಿ ಸರ್ ಕುರಿಗೆ, ಅಲ್ಲಿ ಇಲ್ಲಿ ಸೊಪ್ಪು ಕಡ್ದು ಮೇಯಿಸ್ಕೊಂಡು ಬಂದಿದ್ವಿ. ಫಜೀತೆ ಸಹ ಅದು ಎಲ್ಲ ಸಾಕಾಯತಿ ಸವಸೆ ಬೇಡ ನಂಗದು. ಈಗ ಕುರಿ ಸಾಕಾಣಿಕೆ ಮಾಡೋದನ್ನು ಕಷ್ಟ ಅಂತೀರ ಸಾ? ಮಳೆಗ ಗುಡುಗಿ ಚಳಿಗಿನಾಗೆ ಅರ್ಬಟ್ಟ ಗುಡುಗು ಸಿಡ್ಲಾಗ ಗಡ್ಗಡ್ಗಡ್ ನೋಡಿಗೆ ಅಳ್ಳೋಗ್ಬಿಟ್ಟಿದ್ ಸಾ ಜನ್ಮ. ಆ ಒಬ್ಬಂಟಿಗಿರಿ ಇದ್ದಾಗ ಆ ಮಳೆಗೆ ನೆನಿಬೇಕು, ಬಿಸಿಲಿಗೆ ಸುಡಬೇಕು, ಜ್ವರ ಸುಸ್ತಾಗುತ್ತೆ, ತಲೆಬಾರ ಕಾಲು ಕೈ ನೋವು ಬರ್ತೇವೆ. ಕಷ್ಟ ಐಸ ಅದ್ರದ್ದು ಭಾರಿ ಫಜೀತ ಐಸ. ನೋಡಕ್ಕೇನ ಜನಗಳು ಕುರಿ ಮೇಕೆ ಸಾಕಾಣಿಕೆ ಮಾಡೋದು ಲಾಭಪ್ಪ ಅಂತಾರೆ, ಅದರಿಂದ ಭಾಳ ಕಷ್ಟ ಐತೆ ಅಂತಾರೆ. ಅವ್ರು ಹೇಳ್ತಾರೆ ಸರ್ ನಿನ್ಗೇನಪ್ಪ 50 ಕುರಿ ಅದ ಅಂತಾರೆ ಸರ್, 50 ಕುರಿ ಖರ್ಚು ಎಷ್ಟು, ಮನೆ ಮಕ್ಕಳೆಲ್ಲ ಮಾಡ್ಬೇಕು ನಾವು ಬಿಡು. ಈ ಇವ್ರೇನು ಮಾಡ್ತಾರೆ, ಒಂದು ಕೆಲಸ ಮಾಡಿ ಮನೆಗೆ ಮಳೆ ಬಂದ್ರೆ ಮಳೆಗೆ ಒಳಗಿರ್ತಾರೆ ಸರ್, ಕೆಟ್ಟ ಬಿಸಿಲು ಬರಲಿ ಅಡವಿಗಿರ್ಬೇಕು, ಮಳೆ ಬಂದ್ರೆ ಗುಡುಗು ಸಿಡ್ಲ ಅಲ್ಲಿ ಕಣ್ಣು ಮಂಜು ಬರ್ತ ಆ ಥರ ಶಬ್ದ ಬರಂಗೊಡಿತ ಅಂಥದ್ರಾಗ ನಿಂತಿರ್ಬೇಕು, ಅಲ್ಲೆಲ್ಲ ನಿರ್ಬೇಕು ಸಾ. ನಮ್ಮ ಪಜಿತಿ ಭಾರಿ ಕಷ್ಟ ಐತೆ ಸರ್. ಅದು ಒಂದು ಊರು ಆ ಕಡೆ ರಪ್ಪ ಮಾಡಿ ಇಟ್ಕೊಂತಿದ್ವಿ ಸ ಅವಾಗ 3-4. ಈ ಕಳ್ಳರದು ಅಭಾವ, ಈ ಕತ್ಲಾಗ ಗುಡುಗು ಮಿಂಚು, ಈ ಕೆಟ್ಟ ಹುಳು ಹಾವು ಶೇಳು ಬರ್ತಿರ್ತಾವ ಅಂತ ಹೇಳಿಬಿಟ್ಟು ಮನೆ ಹತ್ರ ಸುಮಾರಾಗ ಒಂದು ಸ್ವಲ್ಪ ಬೇರೆದು ಜಾಗದಾಗ ಅಲ್ಲಿ ಒಂದು ರಪ್ಪ ಮಾಡ್ಕೊಂಡು ಅಲ್ಲೇ ಒಂದು ಬಲ್ಪ್ ಬಿಟ್ಕೊಂಡ್ಬಿಟ್ಟು ನಾಯ್ಸ್ ಹಾಕ್ಯಂಡು ಅಲ್ಲೇ ಇದೀವಿ ಸ. ಅಲ್ಲಿ ಅಡವಿಯಾಗೆ ಫಜೀತೆ ಸ. ಅಂದರೆ ಈಗ ಯಾವಾಗಾದರೂ ಈ ಕಳ್ಳತನ ಪಳತನ ಆಗ್ತಿರ್ತದಂಥವು ನಿಮಗೆ ಆಗ್ಯದವ? ಕಳ್ಳತನ ಮೊದಲೆಲ್ಲ ಆಗವ ಸ, ಅವಾಗ ಅವರು ಹಿಂಗೆ ಕಳ್ಳತನ ಆಗ್ತಾವ ಕಿಚ್ಚಿಗೆ ಅಲ್ಲ ಊರ ಹತ್ರ ಈ ಪಕ್ಕದಾಗ ಅವ್ರ ಸಂಬಂಧಿಕರು ಇರೋದು ತೋಟ ಅರಿಗಿನಾಗ ಇಟ್ಕೊಂತಾರೆ ಸ. ಅಲ್ಲೊಬ್ರು ಅಲ್ಲೊಬ್ರು ಯಾರ್ಯಾರಿಗೆ ಎಲ್ಲೇ ಇಷ್ಟ ಬರುತ್ತೆ ಅಲ್ಲಿ ಇಟ್ಕೊಂಡಿದ್ದು ಸ. ಕಳ್ಳರ ಕಾಟೇನೋ ಇಲ್ಲ ಅಂತಲ್ಲ, ಕಳ್ಳರು ಇದು ಮೊದಲೆಲ್ಲ ನಗ್ಗು ಹೊಡೆದ್ರು ಸ. ಆದರೂ ಸಿಗಾರು ಸಿಗಲಿಲ್ಲ. ಅಯ್ಯೋ ಹೋಗ್ಲಿ ಬಿಡಪ್ಪ ನಮಗೆ ಚೆನ್ನಾಗಿಲ್ಲ ಅದೃಷ್ಟ, ಹೋಗ್ಲಿ ಏನು ಮಾಡೋಕ್ಕಾಗುತ್ತೆ ಅಂದ್ಕೊಂಡ್ವಿ. ಎಲ್ಲ ಮಾಡಿ ರೋಸಿ ಮನೆ ಹತ್ರ ಇಟ್ಕೊಂಡ್ವಿ ಸರ್ ಅಪ್ಪ. ಈಗ ಕುರಿ ಸಾಕಾಣಿಕೆ ಮಾಡೋದ್ರಿಂದ ಗೊಬ್ಬರ ಬರುತ್ತಲ್ಲ, ಗೊಬ್ಬರ ನೀನು ಮಾರಾಟ ಮಾಡ್ತೀರಾ ನಿಮ್ಮ ಜಮೀನಿಗೆ ಕೊಡ್ತೀರಾ? ನಮ್ಮ ಜಮೀನಿಗೆ ಹಾಕ್ತೀವಿ ಸರ್. ಏನನ ಅತಿ ಜಾಸ್ತಿ ಆದರೆ ಇತ್ತೀಚೆಗೆ ಈ ಪಾಕಿಟ್ನವ್ರು ಬರ್ತಾರೆ ಸರ್, ಈಗ ಅದನ್ನು ಕೊಡಪ್ಪ ಮನೆಗೆ ಕಾಳನ್ನು ತಣಕ್ಕಾಗುತ್ತೆ, ಅವಕ್ಕೆ ಮೇವು ಇಲ್ಲ ಅವಕ್ಕೆ ಒಂದು ಸ್ವಲ್ಪ ಮೇವನ್ನು ತಣಕ್ಕಾಗುತ್ತೆ, ನಮ್ಮ ಮನೆ ಕಾರಣ ಅದು ಕಣ್ಣು ಆಗುತ್ತೆ ಅಂತ ಸ್ವಲ್ಪ ಯಾವಾಗ ವರ್ಷಕ್ಕೊಂದು ಸರಿ ಒಂದು 50 ಪ್ಯಾಕಿಟ್ಟು 60-80 ಪ್ಯಾಕಿಟ್ ಕೊಡ್ತೀನಿ ಸರ್. ಉಳಿದದ್ದೆಲ್ಲ ಹೊಲ್ದಾಗ ಕೊಡ್ತೀವಿ ಸರ್. ಹೆಂಗೆ ಒಂದು ಪ್ಯಾಕೆಟ್ ಏನು ರೇಟಿಗೆ ತಾಂತಾರೆ? 75-50 ಈಗ 89 ರೂಪಾಯಿ ಬಂದೈತೆ ಸರ್ ಒಂದು ಪ್ಯಾಕೆಟ್. ಚೆನ್ನಾಗಿರ್ಬೇಕು ಅದು, ಮಣ್ಣು ಕಲ್ಲು ಕಸರಿ ಇರಬಾರ್ದು ಸರ್, ಬರೀ ಪಿಕ್ಕ ಇರ್ಬೇಕು ಅದು. ಅಂಥದ್ದು ಮತ್ತೆ ಅಂತಾರೆ ಅದು ಕಲ್ಲು ಕಸರಿ ಇದ್ರೆ ಅದು ತಾಣಲ್ಲ ಸರ್, ಬೇರೆ ರೈತರಿಗೆ ನಾವು ಹೊಲ್ದಾಗ ಕೊಡ್ಕೋಬೇಕು ಸರ್. ಇಲ್ಲೇ ನಿಮ್ಮೂರ ತಗೊಂತಾರ ಬೇರೆ ಕಡೆಯಿಂದ ಬರ್ತಾರ ಆ ಥರ ಪ್ಯಾಕೆಟ್ ಕೊಂಡ್ಕಟ್ಲೆ ಕೊಂಡ್ಕೊಂಡು ಹೋಗೋರು? ಪ್ಯಾಕೆಟ್ ಕೊಂಡ್ಕೊಂಬರು ಬೇರೆ ಊರವ್ರು ಬರ್ತಾರೆ ಸರ್, ಅತ್ಲಗಳರು ದೂರ್ಲರು. ನಿಮ್ಮೂರಾದ್ರೆ ತಿಪ್ಪೆನೆ ತಗೊಳ್ತಾರೆ? ನಮ್ಮೂರವ್ರು ಉಂಡ ಗುತ್ತಿ ತಿಪ್ಪೆ ತಗೊಂತಾರೆ ಸರ್, ಕಮ್ಮಿ ರೇಟು, ಕಡ್ಡಿ ಕೆಸರು ಹುಲ್ಲು ಸೊಪ್ಪು ಇರ್ತತಲ್ಲ, ಅದು ರೈತರು ತಗೊಂಡು ಅವ್ರ ಜಮೀನುಗಳು ನೀರಾವರಿ ಕೊಡ್ಕೊಂತಾರೆ, ಅದು ಕಮ್ಮಿ ಕೊಡ್ತಾರೆ. ಮತ್ತೆ ಹಂಗೆ ನಮಗೆ ಬೇಕಾದವ್ರಿಗೆ ಹಂಗೆ ಅನುಸರಿಸಿ ಕೊಡಲೇಬೇಕು, ನೀರುವಿಲ್ಲಲ್ಲ ಸರ್ ನಮಗೆ ಯತ್ನಿಲ್ಲ. ಈ ಗೊಬ್ಬರನ ತಿಪ್ಪೆ ಕೊಡೋದು ಲಾಭದಾಯಕ ಅಂತೀರ ಇತ್ತ ಪ್ಯಾಕೆಟ್ ಕೊಡೋದೆ ಲಾಭ ಅಂತೀರ? ಇತ್ತೀಚಿಗೆ ಲೆಕ್ಕ ಹಾಕ್ಯಂಡ್ರಿ, ಪ್ಯಾಕೆಟ್ ಕೊಡೋದು ನಮಗೆ ಲಾಭ ಐತೆ ಸರ್ ಖಂಡಿತ, ಪ್ಯಾಕೆಟ್ ಲೆಕ್ಕ ಕೊಟ್ರೆ ಲಾಭ ಐತಿ, ಇವು ತಿಪ್ಪೆ ಉಂಡೆ ಗುತ್ತಿ ಕೊಟ್ರೆ ನಮಗೆ ಲಾಸ್ ಆಗುತ್ತೆ ಸರ್. ವರ್ಷ 1,000 ರೂಪಾಯಿ ಗೊಬ್ಬರ ಮಾರಾಟ ಮಾಡ್ತಾರೆ? ಸುಮಾರು ಒಂದು 18-20 ಸಾವಿರದ್ದು ಮಾರ್ತೀನಿ ಸರ್. ಮುಂದೆ ಇನ್ನೂ ಏನಾದರೂ ದೊಡ್ಡ ಪ್ರಮಾಣದಾಗ ಒಂದು 100-200 ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಏನಾದರೂ ಆಸಕ್ತಿ ಐತೆ ಸರ್? ಮಾಡ್ಬೇಕನ್ನೋದೈತಿ, ಮಗ ಬಂದದನೆ ಕೈಗೆ, ಈ ಲೋನ್ ಕೇಳಿದ್ರೆ ಕೊಡಂಗಿಲ್ಲ, ಅದ್ರಾಗೆ ಜೀವನ ಮಾಡ್ತಾ ಇದೆ ಸರ್. ಮಾಡ್ಬೇಕನ್ನೋದು ಉದ್ದೇಶ ಏನು ಆಸೆ ಐತಿ, ಇನ್ನೂ 100 ಕುರಿ ಮಾಡ್ಬೇಕಂದ್ರೆ ಈ ಜಮೀನುಗಳು ಎಲ್ಲೆಲ್ಲೇ ಜೆ ಸಿ ಪಿಗಳು ಬಂದು ಎಲ್ಲಿ ನಿಂದ್ರಕ್ಕೆ ಜಾಗ ಇಲ್ದಂಗೆ ಆಗ್ಬಿಟ್ಟು ಲಾಂಗ್ ದೂರ ಹೋಗ್ಬೇಕು, ಅದಕ್ಕೆ ಅಲ್ಲಿ ಇಕ್ಕಟ್ಟಿನ ಕಾಲ ನೀರಿಂದ ಮೇವಿಂದ ಅಭಾವ ಅಂತೇಳಿ ಅದಕ್ಕೆ ಸ್ವಲ್ಪ ಇಟ್ಕೊಂಡಿ ಸರ್. ಈಗ ಮತ್ತೆ ಏನ ಇವಕ್ಕೆಲ್ಲ ಕುರಿ ಸಾಕಾಣಿಕೆ ಮಾಡ್ಲಿಕ್ಕೆಲ್ಲ ಲೋನು ಅವೆಲ್ಲ ಕೊಡ್ತಾರೆ, ನೀವೇನಾದರೂ ಸಹಾಯಧನ ಎಲ್ಲ ಪಡ್ಕೊಳ್ತಾ ಇದ್ರ? ಯಾವ್ದು ಇವತ್ತಿಗೆ ಕೊಟ್ಟಿಲ್ಲ ಸರ್, ಕೇಳಿದ್ವಿ ಎಲ್ಲ ಅವ್ರದ್ದು ಆವಾಗ ಇದೀವಾಗ ನೋಡೋಣ ಅಂತಾರೆ. ನಮಗೆ ಸರ್ಕಾರದಿಂದ ಯಾವುದು ಸೌಲಭ್ಯನೂ ಇಲ್ಲ ಸರ್. ಇದುವರೆಗೆ ವರ್ಷದಾಗ ಒಂದ್ಸರಿ ಏನನ ಪ್ರಪಂಚ ಎಲ್ಲ ಕಡೆಗೂ ಚೆನ್ನಾಗಿಲ್ದಾಗ ಕುರಿ ಮೇಕಿಗೆ ಆ ಟೈಮ್ನಾಗ ಮಾತ್ರ ಒಂದ್ಸರಿ ಬಂದು ಫ್ರೀಯಾಗಿ ಇಂಜೆಕ್ಷನ್ ಮಾಡಿ ಹೋಗ್ತಾರೆ ಅವಿನ. ಇನ್ನು ಬೇರೆ ದಿವ್ಸದಾಗ ಯಾವತ್ತೂ ಇಲ್ಲ ಸರ್, ನಮ್ಗೆ ಯಾವ ಸರ್ಕಾರದಿಂದ ಲೋನ್ ಇಲ್ಲ, ಇನ್ನೊಂದಿಲ್ಲ, ಯಾವುದಿಲ್ಲ ಸರ್. ಈ ಕುರಿಗಳು ಸತ್ತರೆ ಅದಕ್ಕೂ ಸ್ವಲ್ಪ ಸಹಾಯಧನ ಎಲ್ಲ ಸಿಗುತ್ತೆ, ಅಂಥದ್ದೇನಾದರೂ ಪಡ್ಕೊಂತಾರ? ಇಲ್ಲ, ಯಾವತ್ತಿಗೆ ಕೊಟ್ಟಿಲ್ಲ ಸರ್. ಒಂದು ಕಾರ್ಡು ಸಂಘ ಮಾಡಿ ಎಲ್ಲ ಮಾಡಿದಾರೆ ಸರ್, ಅಷ್ಟು ಖರ್ಚು ಮಾಡಿದ್ವಿ. ಅದು ಸತ್ತದವಂತಂದರೆ ತೋರಿಸಿ ಡಾಕ್ಟ್ರಿಗೆ ಅಂದ್ರೆ ಅದನ್ನ ಮಾಹಿತಿ ಇಲ್ಲ, ಒಂದು ಸತ್ರಕ್ಕೆ ಕೊಡೋರಿಲ್ಲ, ಒಂದು ಸರ್ಕಾರದಿಂದ ನಮ್ಗೆ ಯಾವುದು ಲೋನ್ ಇಲ್ಲ ಇಲ್ಲ ಸರ್. ಒಟ್ಟಾರಿಯಾಗಿ ಈಗ ಇಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾರಲ್ಲ, ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಆದಾಯ ಬರುತ್ತೆ ನಿಮಗೆ? ಸರ್ ಅದು ಅಂದಾಜು ಹೇಳೋಕ್ಕಾಗಲ್ಲ ಸರ್, ಸುಮಾರು ಖರ್ಚು ಬರುತ್ತೆ. ಏನೋ ನಮ್ಮ ಅದೃಷ್ಟ ಇದ್ದರೆ ಅವರು ಒಂದು ರೂಪಾಯಿದಾಗ 75 ಪೈಸೆ ಭಾಗ ಆದಿನಿದ್ರೆ 75 ಪೈಸೆ ಖರ್ಚು ಬರುತ್ತೆ, 25 ಪೈಸೆ ಒಂದೊಂದು ಸಾರಿ ಉಳಿತದೆ ಸರ್. ಜೀವನಕ್ಕೆ ಅಲ್ಲೇದು, ಅಲ್ಲಿಗೆ ನಮ್ಮ ಮನೆ ಮಕ್ಕಳಿಗೆ ನಮಗೆ ಅಲ್ಲಿಗೆ ಸರ್ ಹೋಗ್ತದೆ ಸರ್. ನಾವೇನು ಈ ಹಿಂದಕ್ಕೆ ಹಾಕ್ಬೇಕಂಬದೇನಿಲ್ಲ, ಹಿಂದಕ್ಕೆ ಇವತ್ತಿಗೆ ಜೀವನ ಅಲ್ಲೇದಲ್ಲಿ ಸಾಧಿಸ್ತದೆ ಸರ್. ಈ ಕಾಯಿಲೆ ಕಚೇರಿ ಮನುಷ್ಯರಿಗೆ ಮನೆ ಮಠ ಮನೆ ಕುರಿ ದನ ನಾವೆಲ್ಲ ನೋಡ್ಕೊಂಡು ಮತ್ತೆ ಅದನ್ನೇ ಸ್ವಲ್ಪ ಜಮೀನಾಗ ಅದು ಲಾಸ್ ಆಗ್ತದೆ ಸರ್. ಈ ಜಮೀನಾಗ ಹಿಂಗೆ ಮಾಡಿದ್ರೆ ಹಂಗೆ, ಈ ಕುರಿ ಸಾಕ್ಯಂದ್ರೆ ಹಿಂಗೆ, ಏನು ಬೇರೆ ಕೆಲಸ ಮಾಡೋಕೆ ಆಗೋದಿಲ್ಲಿಂದ ಅದನ್ನು ಹಂಗೆ ನಾವು ಕಾದ್ಕೊಂಡು ಕಾಪಾಡ್ತೀವಿ ಸರ್. ಏನು ಉಳಿತಾಯ ಮಾಡಿಲ್ಲ ಈ ಕುರಿ ಸಾಕಾಣಿಕೆ ಮಾಡೋದ್ರಿಂದ? ಏನಿಲ್ಲ ನೋಡಿ ಸರ್, ಒಂದು ಮಗಳು ಮದುವೆ ಮಾಡಿನದ್ರಿಂದ ಒಂದು ಒಂದು ಮನೆ ಜಾಗ ತಗೊಂಡು ಕಟ್ಸಿನಿ ನೋಡಿ ಸರ್, ಬಿಟ್ರೆ ನೀನೇನಿಲ್ಲ ಸರ್. ಕುರಿ ಸಾಕಾಣಿಕೆ ಮಾಡೋದ್ರಿಂದ ನಾವು ಜಮೀನು ತಗೊಂತೀವಿ, ಮನೆಗಳು ತಗೊಂತೀವಿ, ಸೈಡ್ ತಗೊಂತೀವಿ ಅಂತೆಲ್ಲ ರೈತರು ಹೇಳ್ತಿರ್ತಾರೆ, ನೀವೇನು ಆ ಥರ ಮಾಡಿಲ್ಲ? ಅಲ್ಲ ಸರ್, ಭಾಳ ರೈತರು ಭಾಳ ಕುರಿ ಜಾಸ್ತಿ ಇದ್ದವು, ವಲಸೆ ಹೋಗಿರ್ತಾರಲ್ಲ ಸರ್, ಸಂಬಳಗಾರಿಗೆ ಇಟ್ಕೊಂಡು ಅವರು ಭಾಳ 200-300 ಕುರಿರಾರು, ಅವರು ಉಳಿತ ಸರ್. ನಾವು ಇಲ್ಲೇ ಇರ್ತೀವಲ್ಲ, ನಮಗೆ ಅಷ್ಟು ಉಳಿಯಲ್ಲ, ನಮಗೆ ಅಷ್ಟೊಂದು ಸಿಗಲ್ಲ ಸರ್ ಲಾಭ. ನಮ್ಮ ಮನೆ ಜೀವನಕ್ಕೊಂದು ಆಗಲಿ ಸಾಮ ಅಂತೇಳಿ ಅಲ್ಲೇ ಹೋದ ಅಲ್ಲದ್ರಾಗೆ ಕಾಪಾಡ್ತೀವಿ ಸರ್ ನಾವು. ಕುರಿ ಒಂದಿನ ಇನ್ನು ಈ ಹಸು ಸಾಕಾಣಿಕೆ ಮಾಡಿದ್ರೆ ಹೆಚ್ಚು ಲಾಭ ಬರುತ್ತಪ್ಪ, ಹಸು ಸಾಕಾಣಿಕೆ ಮಾಡಿದ್ರೆ ಹಾಲು ಮಾರಾಟ ಮಾಡೋದು ಆ ಥರ ಏನು ಯೋಚನೆ ಇಲ್ಲ ಮುಂದಕ್ಕೆ? ಸರ್ ಒಂದು ಹಸು ತಂದಿದ್ದೆ, ಒಂದು ಎಮ್ಮೆ ತಂದಿದ್ದೆ ಸರ್, ಅದನ್ನು ಒಂದು 2 ದಿವಸ ಮಾಡಿ ನೋಡಿದೆ ಸಂಘ, ಅದು ಸೇರ್ ಕಟ್ಟಿದ್ವಿ ಕೆಲವು ದಿವಸ ಹಾಲಾಗಿ ಸರ್. ಅದು ಸಗಣಿ ಕಸ ಬೆಳೆಯೋದು, ಅದಕ್ಕೆ ಮೇವು ಫುಡ್ಡು ನೀರು ಮೈ ತೊಳೆ ಸ್ನಾನ ಮಾಡಿಸೋದು ಅದು ಫಜೀತೆ ಸರ್. ಅದಕ್ಕೆ ಮನುಷ್ಯನ ಹಾಲು ಇರಬೇಕು, ಆಗಲ್ಲ ಅದಕ್ಕೆ ಒಂದು ಒಂದು ಎಲ್ಲ ಕೊಟ್ಬಿಟ್ವಿ. ಒಂದು ಆಕಳ ಕಾಯಿಲೆ ಬಂದು ಹೋಗ್ಬಿಡು ಸರ್, ಸಿಂಧಿ ಆಕಳ ಎಮ್ಮೆನೂ ಮಾರಿಬಿಟ್ಟೆ ಸರ್. ಇನ್ನೊಂದು ನಾಟಿ ಹಸು ಒಂದು ತಂದ್ಕೊಂಡಿನಿ ಮನೆಗೆ ಮಕ್ಕಳಿಗೆ ನಮಗೆ, ನಮ್ಮ ಅಮ್ಮ ಐತೆ ಮುದುಕಿ, ನಮ್ಮ ಅಪ್ಪ ತೀರ್ಕೊಂತು ಮನೆಗೆ ನಮಗೆ ಹಾಲು ಮೊಸರಿಗೆ ಬ್ಯಾಸಿ ಟೈಮ್ನಾಗ ಹಿಂಗೆ ಇರಲ್ಲ. ಅದೊಂದು ಸಣ್ಣದ ಒಂದು ಒಂದು ಒಂದು ಲೀಟ್ರು ಕರಿತ ಸರ್ ಅಷ್ಟೇ ಸರ್. ಈಗ ಕುರಿ ಸಾಕಾಣಿಕೆ ಮಾಡ್ತಿರಲ್ಲ, ಏನಾದರೂ ನಿಮಗೆ ಚೆನ್ನಾಗಿಲ್ಲ ಮನೇಲಿ, ಏನಾದರೂ ಕಷ್ಟ ಸುಖ ಆದರೆ ಕುರಿನ ಯಾರು ಹೊಡ್ಕೊಂಡು ಹೋಗ್ತಾರೆ? ಒಂದು 2 ಕೆಲವು ಸರಿ ನನ್ನ ಹೆಂಡತಿಗಾದ್ಲು, ನನ್ನ ಮಗಳಿಗಾದ್ಲು, ಮಕ್ಕಳು ಕಾಯ್ತಾರೆ. ನನ್ನ ಮಗೊಬ್ಬನು ಯಾವಾಗ ಎಲ್ಲಿಗನ್ನ ಸುಸ್ತಿ ಜ್ವರ ಬಂದರೆ ಮಗ ಹೋಗ್ತಾನೆ ಸರ್, ಅವ್ನು ಗಾರಿ ಕೆಲಸ ಬಿಟ್ಟು. ಅವನಿಗೆ ಹಾವು ಕಚ್ಚಿ 120,000 ಇಟ್ಟು ಅವ್ನು ಬದುಕಿದ್ದಾನೆ ಸರ್ ಹೆಂಗು, ಅವನಿಗೆ ಹೋಗ್ತಾನೆ ಯಾವಾಗ ಒಂದ್ಸರಿ. ಒಟ್ಟಾರೆಯಾಗಿ ಇಷ್ಟು ವರ್ಷದ ಕೃಷಿ ಬದುಕು ಈ ಕುರಿ ಸಾಕಾಣಿಕೆ ಮಾಡೋದು ಎಲ್ಲ ಸಂತೋಷ ನೆಮ್ಮದಿ ತಂದುಕೊಟ್ಟಾಯ್ತಾ? ಏನು ಸಂತೋಷ, ನಮ್ಗೆ ಇದ್ದಿದ್ದೇ ಹಂಗೆ ಮಾಡೋ ಜೀವನ, ನಮ್ಮ ಹಳ್ಳಿ ಜನ ಹಿಂದೆ ಯಜಮಾನ್ರು ಮಾಡಿದ್ದಾರೆ, ಅದನ್ನ ಬಿಡಬಾರ್ದು ಕರ್ತೇವೆ ಅಂತೇಳಿ ಅದನ್ನೇ ಸಾಗಿಸ್ಕೊಂಡು ಹೋಗ್ತೀವಿ ಸರ್. ಭಾಳ ಸಂತೋಷ ರಾಜಣ್ಣರೇ, ಇದುವರೆಗೂ ನೀವು ಈ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ, ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸ್ವಾಮಿ. ಕುರಿ ಸಾಕಾಣಿಕೆಯ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಉಡೇವು ಗ್ರಾಮದ ಕೃಷಿಕ ಎನ್ ರಾಜಣ್ಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಕಟಣೆ. ಬೆಳಿಗ್ಗೆ ಎಲ್ಲಿ ಹೋಗ್ತೀಯಾ? ಓ, ಅದ ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದು ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ ಸಿಟಿ ಬ್ಯುಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರ್, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಇದೀಗ ಒಂದು ಜನಪದ ಗೀತೆ. ಗೊತ್ತಿಲ್ಲದ ಮನೆಗೆ ಗೌರಿಯ ಗೊತ್ತಿಲ್ಲದ ಮನೆಗೆ ಗೌರಿಯ ಕೊಟ್ಟರೆ ಒಪ್ಪ ಇನ್ನಾರು ಕಲಿದೋರು ಮತ್ತೆಯು ನಾನೇ ಮಾವನು ನಾನೇ ಮತ್ತೆ ಸೋದರಿಗೆ ಗೌರಿಗೆ ಮತ್ತೆ ಸೋದರಿಗೆ ಗೌರಿಗೆ ನಾನೇ ಗೌರಿ ನಮ್ಮಿಗೆ ಕೊಡಬೇಕು ನಡುವೋರುಂಟೆ ಮಾವಿಲ್ಲದ ಮನೆಗೆ ಗೌರಿಯ ಮಾವಿಲ್ಲದ ಮನೆಗೆ ಗೌರಿಯ ಕೊಟ್ಟರೆ ಆಯಾ ಇನ್ನಾರು ಕಲಿತೋರು ಮಾವನು ನಾನೇಯ ಭವನು ನಾನೇಯ ಮತ್ತೆ ಸೋದರಿಗೆ ಗೌರಿಗೆ ಜಂಗಮಗೆ ಜಾಗೆ ತಿರಿ ಗೌರಿ ಮನದಾದ ಭೂಮಿ ಇಂಬಕೆ ಆಕಾಶದಿಂಬಕೆ ಹಜಾರು ಮುತ್ತಿನ ಚಪ್ಪರವ ಬೇಗನೆ ಮಾಡ್ಯಾರು ತಿರಿ ಗೌರಿ ಮದುವೆಯ ನೀವು ಹೊಸ ಆರಂಭವನ್ನ ಹೊಂದಲು ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಆರಂಭವನ್ನ ಉತ್ತಮಗೊಳಿಸಲು ಮನಪುರಂ ಫಿನಾನ್ಸ್ ತಿಂಗಳಿಗೆ ಕೇವಲ 57 ಪೈಸೆಗೆ ಚಿನ್ನದ ಸಾಲವನ್ನ ನೀಡುತ್ತಿದೆ. ಮನಪುರಂ ಫಿನಾನ್ಸ್ ಜೀವನವನ್ನ ಸುಲಭಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ಇಂದೇ ನಿಮ್ಮ ಹತ್ತಿರದ ಮನಪುರಂ ಶಾಖೆಗೆ ಭೇಟಿ ನೀಡಿ ಅಥವಾ ಕಾಲ್ 1800-420-2233. ಇದೀಗ ದುರ್ಗದ ಸಿರಿ ಸಂಪತ್ತು ಸರಣಿಯಲ್ಲಿನ ಬಹುಮಾನ ವಿಜೇತರ ಹೆಸರುಗಳ ಪ್ರಕಟಣೆ. ಕೇಳುಗರೇ, ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾದ ಕೃಷಿ ಇಲಾಖೆಯ ಪ್ರಾಯೋಜಿತ ದುರ್ಗದ ಸಿರಿ ಸಂಪತ್ತು ಸರಣಿ ಕಾರ್ಯಕ್ರಮದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿ ಉತ್ತರ ಬರೆದು ಬಹುಮಾನ ಪಡೆದ ಅದೃಷ್ಟಶಾಲಿ ಕೇಳುಗರು ಟಿ ಶಾಂತಣ್ಣ, ವಡೇರಹಳ್ಳಿ ಸೂರನಹಳ್ಳಿ ಪೋಸ್ಟ್ ಚಳ್ಳಕೆರೆ ತಾಲೂಕು, ಜಿಎಸ್ ವೀರಣ್ಣ ಸಿದ್ದಾಪುರ ಭೀಮಸಮುದ್ರ ಪೋಸ್ಟ್ ಚಿತ್ರದುರ್ಗ ತಾಲೂಕು, ಓ ಕವಿತಮ್ಮ ಸಾಸಲಹಟ್ಟಿ ಬೆಳಗಟ್ಟ ಪೋಸ್ಟ್ ಚಿತ್ರದುರ್ಗ ತಾಲೂಕು, ನಾಗಭೂಷಣ ಶೆಟ್ಟಿ ವಿಪಿ ಎಕ್ಸ್ಟೆನ್ಷನ್ 3ನೇ ಕ್ರಾಸ್ ಚಿತ್ರದುರ್ಗ, ಎನ್ ಗುರುಸ್ವಾಮಿ ಮಸ್ಕಲ್ ಹಿರಿಯೂರು ತಾಲೂಕು, ಎ ಶಿವಕುಮಾರ್ ಉಚ್ಚಂಗಿದುರ್ಗ ಪೋಸ್ಟ್ ಹರಪನಹಳ್ಳಿ ತಾಲೂಕು ಬಳ್ಳಾರಿ ಜಿಲ್ಲೆ, ಎ ಪ್ರಣಯರಾಣಿ ತುರುವನೂರು ಚಿತ್ರದುರ್ಗ ತಾಲೂಕು, ಸಿಎಸ್ ಚನ್ನನಗೌಡ್ರು ಹುಣಸೇಕಟ್ಟೆ ಮಂಡಲೂರು ಪೋಸ್ಟ್ ದಾವಣಗೆರೆ ತಾಲೂಕು, ಬಿ ಬಸವರಾಜ್ ಜುಂಜರಗುಂಟೆ ಚಳ್ಳಕೆರೆ ತಾಲೂಕು, ಕೆಪಿ ಗೋಣಪ್ಪ ಗುಡಾಳು ದಾವಣಗೆರೆ ತಾಲೂಕು, ಹೆಚ್ ಬಸವರಾಜ್ ಜಾನುಕೊಂಡ ಪಂಡ್ರಳ್ಳಿ ಪೋಸ್ಟ್ ಚಿತ್ರದುರ್ಗ ತಾಲೂಕು, ಚನ್ನಪ್ಪ ಬರಮನಗೌಡ ಸಾಸಿವೆಹಳ್ಳಿ ಪೋಸ್ಟ್ ಹರಪನಹಳ್ಳಿ ತಾಲೂಕು ಬಳ್ಳಾರಿ ಜಿಲ್ಲೆ, ಆರ್ ಸಿದ್ದಪ್ಪ ಅಸಗೋಡು ಪೋಸ್ಟ್ ಜಗಳೂರು ತಾಲೂಕು, ಎಂ ಮಲ್ಲಿನಾಥ್ ಅಸಗೋಡು ಪೋಸ್ಟ್ ಜಗಳೂರು ತಾಲೂಕು, ಹೆಚ್ ಹೊನ್ನೂರಾಲಿ ಹನುಮಂತಾಪುರ ಪೋಸ್ಟ್ ಜಗಳೂರು ತಾಲೂಕು, ವೈವೊ ಬೋರಯ್ಯ ನಲ್ಲಗೇತನಹಟ್ಟಿ ಚಳ್ಳಕೆರೆ ತಾಲೂಕು, ಸುರೇಶ್ ಬೆಣ್ಣೆ ಹೊಸ ಬರಂಪುರ ಹರಿಹರ ತಾಲೂಕು, ಕೆಒ ಸಣ್ಣ ಬೋರಯ್ಯ ಬಚ್ಚಬೋರನಹಟ್ಟಿ ಗೋನೂರು ಪೋಸ್ಟ್ ಚಿತ್ರದುರ್ಗ ತಾಲೂಕು, ಎನ್ ಸಾಯಿನಾಥ್ ಎಂಕೆಹಟ್ಟಿ ಪೋಸ್ಟ್ ಚಿತ್ರದುರ್ಗ, ಬಿಎಚ್ ಋಷಭೇಂದ್ರಪ್ಪ ಸೂರಗುಂಡನಹಳ್ಳಿ ಮರೀಂಕುಂಟೆ ಪೋಸ್ಟ್ ಜಗಳೂರು ತಾಲೂಕು, ಟಿಕೆ ಯೋಗಮೂರ್ತಿ ಮರಡಿ ದೇವಿಗೆರೆ ಐಮಂಗಲ ಪೋಸ್ಟ್ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ, ಶಿವಾನಂದ ಬಿ ಹಲಗತ್ತಿ ನರಗುಂದ ಗದಗ ಜಿಲ್ಲೆ, ಪಿ ಓಬಣ್ಣ ಬೆಳವಿನ ಮರದಹಟ್ಟಿ ನೇರ್ಲಹಳ್ಳಿ ಪೋಸ್ಟ್ ಮೊಳಕಾಲ್ಮೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ, ಎನ್ ಸಂಜೀವ್ ತರಳಬಾಳು ಬಡಾವಣೆ ದಾವಣಗೆರೆ, ರಂಗದಾಮಪ್ಪ ಎನ್ ಮಸ್ಕಲ್ ಪೋಸ್ಟ್ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ, ನರಸಿಂಹರಾಜ್ ಆರ್, ಮಸ್ಕಲ್ ಪೋಸ್ಟ್, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಶ್ರೀಶೈಲ ಸಂಗಪ್ಪ ಕುಂಟೋಜಿ, ಅಸ್ಕಿ ಪೋಸ್ಟ್, ತಾಳಿಕೋಟೆ ತಾಲೂಕು, ವಿಜಯಪುರ ಜಿಲ್ಲೆ. ಖಲೀಲ್ ಸಾಬ್ ಸಾಸಿವೆಹಳ್ಳಿ ಪೋಸ್ಟ್, ಹರಪನಹಳ್ಳಿ ತಾಲೂಕು, ಬಳ್ಳಾರಿ ಜಿಲ್ಲೆ. ತಿಪ್ಪಣ್ಣ ಎಸ್ ಪೂಜಾರಹಟ್ಟಿ, ಹಾನಗಲ್ ಪೋಸ್ಟ್, ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಶ್ವೇತಾ ಪ್ರಶಾಂತ್ 17ನೇ ಹಡ್ಡರಸ್ತೆ, ವಿನಾಯಕ ಬಡಾವಣೆ, ವಿದ್ಯಾನಗರ, ದಾವಣಗೆರೆ. ಆರ್ ರಮೇಶ್ ವದ್ದಿಕೆರೆ ಗೊಲ್ಲರಹಟ್ಟಿ, ತಾಳವಟ್ಟಿ ಪೋಸ್ಟ್, ಐಮಂಗಲ ಹೋಬಳಿ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಜಿಸಿಎಚ್ ಗೊಂಚಗಾರ್, ಐಮಂಗಲ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಸಿಬಿ ನಿರ್ಮಲಾ ರಂಗಯ್ಯನ ಬಾಗಿಲ ಹತ್ತಿರ, ದೇವರಾಜ ರಸ್ತೆ, ಚಿತ್ರದುರ್ಗ. ಎಂವೈ ಲಕ್ಷ್ಮೀನಾರಾಯಣ, ಕೆಎಚ್ಡಿಸಿ ಕಾಲೋನಿ, ಮೊಳಕಾಲ್ಮೂರು, ಚಿತ್ರದುರ್ಗ ಜಿಲ್ಲೆ. ಅಂಜಿನಮ್ಮ ಸಿದ್ದಯ್ಯನಕೋಟೆ, ತುಮಕೂರ್ಲಹಳ್ಳಿ ಪೋಸ್ಟ್, ಮೊಳಕಾಲ್ಮೂರು ತಾಲೂಕು. ಕೆಎಚ್ ದೇವೇಂದ್ರಪ್ಪ, ಬ್ಯಾಂಕ್ ಕಾಲೋನಿ, ಚಿತ್ರದುರ್ಗ. ಕೆಬಿ ಸೌಭಾಗ್ಯಮ್ಮ, ಅಸಗೋಡು ಪೋಸ್ಟ್, ಜಗಳೂರು ತಾಲೂಕು. ಎಂಆರ್ ಶೀಲಾ, ಕಾಟೆಹಳ್ಳಿ, ಸಿದ್ದಾಪುರ ಪೋಸ್ಟ್, ಚಿತ್ರದುರ್ಗ ತಾಲೂಕು. ಲಲಿತಾ ಪೂಜಾರಹಳ್ಳಿ, ಕೂಡ್ಲಿಗಿ ತಾಲೂಕು, ಬಳ್ಳಾರಿ ಜಿಲ್ಲೆ. ಎಸ್ ಆನಂದ್ ಅಂಬೇಡ್ಕರ್ ನಗರ, ಚಳ್ಳಕೆರೆ. ಬಿ ಎ ರಾಜಪ್ಪ ನಿಬಗೂರು, ಬಿದರಕೆರೆ ಪೋಸ್ಟ್, ಜಗಳೂರು ತಾಲೂಕು. ಅನ್ನಪೂರ್ಣ ಶರಣಪ್ಪ ಹುನಗುಂದ, ಬಾಗಲಕೋಟೆ ಜಿಲ್ಲೆ. ಅಬ್ದುಲ್ ವಾಜೀದ್ ಮತಿಘಟ್ಟಹಳ್ಳಿ, ಅಸಗೋಡು ಪೋಸ್ಟ್, ಜಗಳೂರು ತಾಲೂಕು. ಎಸ್ ಸುನಿತಾ ಸಾಗಲಗಟ್ಟೆ, ಗುತ್ತಿದುರ್ಗ ಪೋಸ್ಟ್, ಜಗಳೂರು ತಾಲೂಕು. ಡಿ ಜಿ ರಾಜ್ಕುಮಾರ್ ವಿನಾಯಕ ಬಡಾವಣೆ, ವಿದ್ಯಾನಗರ, ದಾವಣಗೆರೆ. ಗೀತಾ ಪೂಜಾರಹಳ್ಳಿ, ಕೂಡ್ಲಿಗಿ ತಾಲೂಕು, ಬಳ್ಳಾರಿ ಜಿಲ್ಲೆ. ಪಿ ಎಸ್ ನಾಗಮಣಿ ಗಾಂಧಿನಗರ, ಚಳ್ಳಕೆರೆ. ಎಂ ಪರಮೇಶ್ವರ್ ಮದ್ದಿಹಳ್ಳಿ, ಹಲಗಲದ್ದಿ ಪೋಸ್ಟ್, ಹಿರಿಯೂರು ತಾಲೂಕು. ಎಸ್ ಎಚ್ ಉಮೇಶ್ ಉದ್ಗಟ್ಟ, ಭರಮಸಮುದ್ರ ಪೋಸ್ಟ್, ಜಗಳೂರು ತಾಲೂಕು. ರಮ್ಯಾ ಕೆ ಬಿ ಬುರ್ಜನರೊಪ್ಪ, ಹಿರಿಯೂರು ತಾಲೂಕು. ಕೇಳುಗರೆ, ಬಹುಮಾನ ವಿಜೇತರ ಪಟ್ಟಿಯನ್ನು ನೀವು ಕೇಳಿದ್ರಿ. ಬಹುಮಾನ ವಿಜೇತರೆಲ್ಲರಿಗೂ ಅಭಿನಂದನೆಗಳು. ನಿಮ್ಮ ಈ ಸ್ಪಂದನೆಗೆ ಆಕಾಶವಾಣಿ ಧನ್ಯವಾದಗಳನ್ನು ಹೇಳುತ್ತದೆ. ಬಹುಮಾನ ವಿಜೇತರ ಪಟ್ಟಿಯನ್ನು ಈಗಾಗಲೇ ನಾವು ಕೃಷಿ ಇಲಾಖೆಗೆ ತಲುಪಿಸಿದ್ದೇವೆ. ನಿಮಗೆ ಕೃಷಿ ಇಲಾಖೆಯಿಂದ ಬಹುಮಾನ ವಿತರಣೆ ಬಗ್ಗೆ ಮಾಹಿತಿ ದೊರೆಯಲಿದೆ. ನಿಮ್ಮ ಈ ಸ್ಪಂದನೆ ನಮ್ಮ ಆಕಾಶವಾಣಿಯ ಕಾರ್ಯಕ್ರಮಗಳ ಬಗ್ಗೆ ಸದಾ ಇರಲಿ ಎಂದು ಆಶಿಸುತ್ತೇವೆ. ಯಾವುದೇ ಒಂದು ಸಂವಹನವು ಅದು ಯಶಸ್ವಿಯಾಗಬೇಕಾದರೆ ಅದು ದ್ವಿಮುಖವಾಗಬೇಕು. ನಾವು ಪ್ರಶ್ನೆ ಕೇಳಿ ನಿಮ್ಮಿಂದ ಉತ್ತರ ಪಡೆಯುವುದು ಕೂಡ ಈ ದ್ವಿಮುಖ ಸಂವಹನದ ಒಂದು ರೀತಿ ಅಂತಲೇ ಹೇಳಬಹುದು. ಈ ರೀತಿ ಮಾಡೋದರಿಂದ ನಮಗೆ ನಿಜವಾಗ್ಲೂ ಯಾರೆಲ್ಲ ಕೇಳ್ತಾ ಇದ್ದಾರೆ, ಯಾರೆಲ್ಲ ಇದರ ಅನುಕೂಲ ಪಡೆದುಕೊಳ್ತಾ ಇದ್ದಾರೆ ಅನ್ನೋದು ನಮಗೆ ತಿಳಿತಾ ಇದೆ. ಈ ನಮ್ಮ ಸರಣಿಗೆ ಸಾಕಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ, ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಕೆಲವರಷ್ಟೇ ನಮಗೆ ಉತ್ತರ ಬರೆದಿದ್ದಾರೆ. ಆದರೆ ಮುಖೇನ ನಮ್ಮನ್ನು ಭೇಟಿಯಾದಾಗ ಈ ಕಾರ್ಯಕ್ರಮದ ಸರಣಿ ಬಗ್ಗೆ ಸಾಕಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಒಂದು ವಿಚಾರ ಹೇಳಬೇಕು ಅಂತ ಅಂದರೆ, ನಾವು ಈ ಸಿರಿಧಾನ್ಯಗಳ ಬಗ್ಗೆ ಈ ಕಾರ್ಯಕ್ರಮ ಸರಣಿಯನ್ನು ಹಮ್ಮಿಕೊಂಡು ಅದು ನಾವು 2020ರ ಅಂತ್ಯದಲ್ಲಿ ಅಂದರೆ ಡಿಸೆಂಬರ್ನಿಂದ ಈ ಕಾರ್ಯಕ್ರಮ ಶುರುವಾಯಿತು. ಆದರೂ ಕೂಡ ಅದಕ್ಕೆ ಮುಂಚೆ ಸುಮಾರು 1 ತಿಂಗಳ ಕಾಲ ಅದಕ್ಕೆ ನಾವು ಪ್ರಿಪರೇಷನ್ಸ್ ಮಾಡ್ಕೊಳ್ತಾ ಇತ್ತು. ವಿಶೇಷ ಅಂತ ಅಂದರೆ ಈ ವರ್ಷ 2023ನ್ನು ಕೇಂದ್ರ ಸರ್ಕಾರ ಸಿರಿಧಾನ್ಯಗಳ ವರ್ಷ ಎಂದು ಘೋಷಿಸಿದೆ. ಆ ನಿಟ್ಟಿನಲ್ಲಿ ಮತ್ತೆ ಈ ಸಿರಿಧಾನ್ಯಗಳ ಒಂದು ಜನಪ್ರಿಯತೆಗೆ ಮತ್ತೆ ಸಿರಿಧಾನ್ಯಗಳ ಉಪಯೋಗಕ್ಕೆ ನಾವು ಮಾನ್ಯತೆಯನ್ನು ಕೊಡೋಣ. ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೆದು ಆರೋಗ್ಯವಂತರಾಗಿರೋಣ. ನಮಸ್ಕಾರ. ನಿಮ್ಮ ಎಲ್ಲ ಸ್ಪಂದನೆಗಳಿಗೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ಸಾರ್ವಜನಿಕರೇ, ನಿಮಗೊಂದು ಸಿಹಿ ಸುದ್ದಿ. ಇದೀಗ ಸಾರಿಗೆ ಇಲಾಖೆಯ 30 ಸೇವೆಗಳು ಆನ್ಲೈನ್ನಲ್ಲಿ ಸುಲಭ ಹಾಗೂ ಸರಳವಾಗಿ ಸಿಗಲಿವೆ. ನೀವು ಲರ್ನರ್ಸ್ ಲೈಸೆನ್ಸ್ ಪಡೆಯಬೇಕೆ? ವಾಹನ ಮಾಲೀಕತ್ವ ವರ್ಗಾವಣೆ ಮಾಡಿಕೊಳ್ಳಬೇಕೆ? ನಿಮ್ಮ ವಾಹನಕ್ಕೆ ಹೊಸ ಪರವಾನಗಿ ಪಡೆಯಬೇಕೆ? ಅಥವಾ ಈಗಿರುವ ಪರವಾನಗಿಯನ್ನು ನವೀಕರಿಸಬೇಕೆ? ನೀವು ಮನೆಯಲ್ಲೇ ಕುಳಿತು parivahan.gov.in ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸೇವೆಗಳನ್ನು ಪಡೆಯಬಹುದು. ನೀವಿನ್ನು ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಖುದ್ದಾಗಿ ಭೇಟಿ ನೀಡುವ ಅಗತ್ಯವಿಲ್ಲ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆ. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढक कर रखें। आंख, कान, नाक, मुंह न छुएं। आपस में 2 गज की दूरी बनाए रखें। मास्क और 2 गज की दूरी के मंत्र को अभी हमें छोड़ना नहीं है।